ಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳು, ದತ್ತಮಾಲಾಧಾರಿಗಳು, ವಾದ್ಯಗೋಷ್ಠಿ ತಂಡಗಳು ಭಾಗಿಯಾಗಿದ್ದವು. ಸುಮಾರು 15,000 ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ ಇನ್ಮುಂದೆ ಲೋಕಭವನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥ ಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಪೌರಾಣಿಕ ನಾಟಕ ಕುರುಕ್ಷೇತ್ರ ಇದೇ ತಿಂಗಳ December 6 ವಕೀಲರ ದಿನಾಚರಣೆಯ ಪ್ರಯುಕ್ತ ಚಿತ್ರದುರ್ಗದ ಜಿಲ್ಲಾ ವಕೀಲರ ಸಂಘ ಹಾಗೂ ವಕೀಲರ ಸಾಂಸ್ಕೃತಿಕ ಕಲಾ ಬಳಗ ಇವರ ವತಿಯಿಂದ ಬಿ ಪುಟ್ಟಸ್ವಾಮಯ್ಯ ವಿರಚಿತ ಧರ್ಮರಾಜ್ಯ ಸ್ಥಾಪನೆ ಮಹಾಭಾರತ ಆಧಾರಿತ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಲು ಕೋರಲಾಗಿದೆ. ವೀಕ್ಷಿಸಿ ನಾಟಕ ಕುರುಕ್ಷೇತ್ರ ಇದೇ ತಿಂಗಳ December 6 ರಾತ್ರಿ 8:00. ಸ್ಥಳ ಜಿಲ್ಲಾ ನ್ಯಾಯಾಲಯ ಮುಂಭಾಗ, ವಕೀಲರ ಸಂಘ, ಚಿತ್ರದುರ್ಗ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಸಿರು ಶಕ್ತಿ ಜೈವಿಕ ಇಂಧನದ ನೂತನ ದಾರಿ ಕುರಿತು ಚಿತ್ರದುರ್ಗ SJM ತಾಂತ್ರಿಕ ಮಹಾವಿದ್ಯಾಲಯದ ಜೈವಿಕ ಇಂಧನದ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯ ಸಂಯೋಜಕರಾದ ಡಾ ರಾಜೇಶ್ AM ಹಾಗೂ ವೈಜ್ಞಾನಿಕ ಸಹಾಯಕರಾದ BK ಸುನೀಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ SJM ತಾಂತ್ರಿಕ ಮಹಾವಿದ್ಯಾಲಯದ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರದ ಪ್ರೊಫೆಸರು ಹಾಗೂ ಮುಖ್ಯ ಸಂಯೋಜಕರಾದ ಡಾಕ್ಟರ್ ರಾಜೇಶ್ AM ಸರ್ ಹಾಗೂ ಮತ್ತೊಬ್ಬರು ವೈಜ್ಞಾನಿಕ ಸಹಾಯಕರಾದ BK ಸುನೀಲ್ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಹಸಿರು ಶಕ್ತಿ ಜೈವಿಕ ಇಂಧನ ನೂತನ ದಾರಿ ಈ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ತಮ್ಮಿಬ್ಬರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಈಗ ನಾವು ಈ ದಿನ ಈ ಹಸಿರು ಶಕ್ತಿ ಜೈವಿಕ ಇಂಧನದ ನೂತನ ದಾರಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲಿಗೆ ನಿಮ್ಮ ಈ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರ ಎಲ್ಲಿದೆ ಸರ್ ನಮ್ಮ ಚಿತ್ರದುರ್ಗದಲ್ಲಿ? ಸರ್, ಜೈವಿಕ ಇಂಧನ ಮತ್ತು ಸಂಶೋಧನೆ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರ ಇದು ನಮ್ಮ SJM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿತ್ರದುರ್ಗದಲ್ಲಿ ಇದೆ ಸರ್. ಇದು 2010 ಸ್ಥಾಪನೆ ಆಯಿತು ಸರ್. ಇದು ನಮಗೆ KSBDB ಬೋರ್ಡ್ ಇಂದ ನಮಗೆ ಅಂಗೀಕಾರ ಸಿಕ್ಕಿದೆ ಸರ್. ಅಲ್ಲಿ ನಮಗೆ 2010 ನಾವು ಜೈವಿಕ ಇಂಧನದ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂತ ಬಂದಿದ್ದೀವಿ ಸರ್. ಅಂದ್ರೆ ಇದು ನಾವು ಡಿಸ್ಟ್ರಿಕ್ಟ್ ಬಯೋಡೀಸೆಲ್ ರಿಸರ್ಚ್ ಇನ್ಫಾರ್ಮೇಶನ್ ಡೆಮಾನ್ಸ್ಟ್ರೇಷನ್ ಸೆಂಟರ್ ಅಂತ ಅಂತೀವಿ ಸರ್. ಆಕ್ಚುಲಿ ಮೊದಲು ಬಯೋಡೀಸೆಲ್ ರಿಸರ್ಚ್ ಇನ್ಫಾರ್ಮೇಶನ್ ಡೆಮಾನ್ಸ್ಟ್ರೇಷನ್ ಸೆಂಟರ್ ಅಂತಿದ್ವಿ, ಈಗ ಇದು ಬಯೋ ಎನರ್ಜಿ ಅಂತ ಆಗಿದೆ ಸರ್. ಎನರ್ಜಿ ಅಂತಂದ್ರೆ ಇದರಲ್ಲಿ ನಾವು ಬರೀ ಬಯೋಡೀಸೆಲ್ ಅಂತ ಅಲ್ಲ, ಇದರಲ್ಲಿ ನಾವು ಬಯೋ ಗ್ಯಾಸ್ ಆಗಿರ್ಬೋದು, ಬಯೋ ಬ್ರಿಕೆಟ್ಸ್ ಆಗಿರ್ಬೋದು, ತುಂಬಾ ಯಾವ್ದಾದ್ರು ಬಯೋ ರಿಸರ್ಚ್ ಆಕ್ಟಿವಿಟೀಸ್ ಆಗಿರ್ಬೋದು, ಇವೆಲ್ಲಾ ಸಂಪನ್ಮೂಲಗಳನ್ನು ಒಂದು ಉಪಯೋಗ ಆಗುವಂತಹ ಫೈನಲ್ ಪ್ರಾಡಕ್ಟ್ ಆಗಿ ನಾವು ಮಾಡಿ ಸೊಸೈಟಿಗೆ ಇದು ಮಾಡ್ತೀವಿ ಸರ್. ನಮ್ಮ SJM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಅಂಡರಲ್ಲಿ ಇದು ಬಯೋಡೀಸೆಲ್ ರಿಸರ್ಚ್ ಇನ್ಫಾರ್ಮೇಶನ್ ಡೆಮಾನ್ಸ್ಟ್ರೇಷನ್ ಸೆಂಟರ್ ಇದೆ ಸರ್. ಇದು ಆಕ್ಚುಲಿ ನಮಗೆ ಕೆಎಸ್ ಬಿ ಡಿ ಬಿ ಕರ್ನಾಟಕ ಸ್ಟೇಟ್ ಬಯೋಡೀಸೆಲ್ ಬೋರ್ಡ್ ಇಂದ ನಮಗೆ ಅಂಗೀಕಾರ ಸಿಕ್ಕಿದೆ. ಪ್ರತಿ ವರ್ಷ ನಮಗೆ ಅಂದ್ರೆ 3 ಮಂತ್ಸ್ ಒಂದ್ಸಲ ನಮಗೆ ಸಹಾಯಧನ ಬರ್ತದೆ ಸರ್. ಸುಮಾರು ಇಲ್ಲಿ ತನಕ ನಮಗೆ ಅಂದ್ರೆ ಪ್ರತಿ ವರ್ಷಕ್ಕೆ ನಮಗೆ 300,000 ತನಕ ಬರ್ತದೆ. ಆಮೇಲೆ ಇಲ್ಲಿ ತನಕ ನಮಗೆ ಒಂದು 55-60 ಲಕ್ಷ ತನಕ ನಮಗೆ ಅನುದಾನ ಬಂದಿದೆ ಸರ್. ನಮ್ಮ ಎಸ್ಜೆಎಂ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾಂಪಸ್ಗೆ ಯಾರಾದರೂ ಭೇಟಿ ಕೊಟ್ಟು ನೋಡಿದ್ರು ಸಹ ನಮ್ಮಲ್ಲಿ ಸುಮಾರು 22 ಎಕರೆ ಕ್ಯಾಂಪಸ್ ಇದೆ ಸರ್. ಇದು ನಮ್ಮ ಬೃಹನ್ಮಠ ಆಶ್ರಯದಲ್ಲಿ ನಡೆಯುತ್ತಿರುವ ಇಂಜಿನಿಯರಿಂಗ್ ಕಾಲೇಜು. ಸುಮಾರು 45 ವರ್ಷ ಇತಿಹಾಸವುಳ್ಳ ಕಾಲೇಜು ಸರ್. ತುಂಬಾ ಪ್ರಸಿದ್ಧವಾದ ಕಾಲೇಜು, ಜೊತೆಗೆ ತುಂಬಾ ಇಂಜಿನಿಯರ್ಸ್ಗಳು, ಜೊತೆಗೆ ಎಲ್ಲ ಒಳ್ಳೊಳ್ಳೆ ಕಂಪ್ನಿಯಲ್ಲಿ ನಾಸಾದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಸರ್. ಇದನ್ನ ಇವಾಗ ಐಎಎಸ್ ಆಫೀಸರ್ ಆದ ಶಿವಯೋಗಿ ಕಳಸದ ಅವರ ಅಧ್ಯಕ್ಷತೆಯಲ್ಲಿ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್. ಜೊತೆಗೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಭರತ್ ಪಿ ಬಿ ಅವರು ಇದಕ್ಕೆ ತುಂಬಾ ಸಹಕಾರ ಕೊಟ್ಟು ಎಲ್ಲ ಆಕ್ಟಿವಿಟೀಸ್ಗೂ ಒಳ್ಳೆ ಉತ್ತೇಜನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ವತಿಯಿಂದನೂ ನಮಗೆ ತುಂಬಾ ಸಹಕಾರ ಸಿಗ್ತಾ ಇದೆ. ನಮ್ಮ ಕಾಲೇಜಲ್ಲಿ 6 ಬ್ರಾಂಚಸ್ ಇದೆ ಸರ್. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸಿವಿಲ್, ಆಮೇಲೆ ಕಂಪ್ಯೂಟರ್ ಸೈನ್ಸ್ AIML ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್. ಇಲ್ಲಿ ಸುಮಾರು 330 ಇಂಟೆಕ್ ಇದೆ ಸರ್ ಸ್ಟೂಡೆಂಟ್ಸ್ ಪ್ರತಿ ವರ್ಷ. ನಮ್ಮಲ್ಲಿ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡೋದೊಂದಲ್ಲದೆ ಜೊತೆಗೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಮುಂದೆ ಅವರಿಗೆ ಕೆಲಸ ಸಿಗುವಂತಹ ಒಂದು ಫೈನಲ್ ಪ್ರಾಡಕ್ಟ್ ಆಗಿ ನಾವು ಅವ್ರನ್ನ ಸೊಸೈಟಿಗೆ ಇದು ಮಾಡ್ತೀವಿ. ತುಂಬಾ ಒಳ್ಳೊಳ್ಳೆ ಕಂಪ್ನಿಗಳು ನಮಗೆ ಬಂದಿದ್ದಾವೆ ನಮ್ಮ ಆಶ್ರಯದಲ್ಲಿ. ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ಗಳು ಅವರಿಗೆ ಪ್ಲೇಸ್ಮೆಂಟ್ ಸಹ ದೊರಕಿದೆ. ಜೊತೆಗೆ ಅವರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಸಹ ನಾವು ಅವ್ರನ್ನ ಮಾಡಿಸ್ತೀವಿ. ಅಂದ್ರೆ ಈಗ ಕಂಪ್ನಿಯಲ್ಲಿ ನಾವು ಒಂದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಹೋಗೋದಷ್ಟೇ ಅಲ್ಲ ಸರ್, ಅದ್ರ ಜೊತೆಗೆ ಸ್ಕಿಲ್ ಪರಿಣಿತಿಯನ್ನು ಸಹ ಹೊಂದಿರಬೇಕು. ಆ ಕಾರಣಕ್ಕೆ ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿರಲಿ, ಆಮೇಲೆ ಹೈಯರ್ ಮ್ಯಾನೇಜ್ಮೆಂಟ್ ಆಗಿರಲಿ, ಎಲ್ಲರೂ ಸಹಕಾರದಿಂದ ಒಳ್ಳೆಯ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ. ಜೊತೆಗೆ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಕೋರ್ಸಸ್ ಜೊತೆಗೆ ಇಂಪ್ಲಿಮೆಂಟೇಷನ್ ಸಹ ನಡೀತಿದೆ. ಇದರಿಂದ ನಮಗೆ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಸಹ ಚೆನ್ನಾಗಿ ನಡೀತಿದೆ ಸರ್. ಯಾರೇ ಇದ್ರೂ ನಮ್ಮಲ್ಲಿ ಬಂದ್ಬಿಟ್ಟು ನೋಡಿ, ನಮ್ಮ ಎಸ್ಜೆಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ನೀವು ಬಂದು ನೋಡಬಹುದು. ಅಲ್ಲಿ ಬಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮಲ್ಲಿ ದೊರಕಿಸ್ತದೆ ಸರ್. ಸುನೀಲ್ ಕುಮಾರ್ ಸರ್, ಈಗ ರಾಜೇಶ್ ಸರ್ ಸಾಕಷ್ಟು ಈ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರು. ಈಗ ನಾವು ಮುಖ್ಯವಾಗಿ ಇವತ್ತು ಈ ಜೈವಿಕ ಇಂಧನ ಬಗ್ಗೆ ಮಾತಾಡ್ತಿರೋದಂತ, ಜೈವಿಕ ಇಂಧನ ಅಂದ್ರೆ ಏನ್ ಸರ್? ಜೈವಿಕ ಇಂಧನ ಅಂದ್ರೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಮೂಲಗಳಿಂದ, ಜೈವಿಕ ಅವಶೇಷಗಳಿಂದ ಪರಿಸರ ಸ್ನೇಹಿಯಾದಂತಹ ಹಾಗೂ ನವೀಕರಿಸಬಹುದಾದಂತ ಇಂಧನವೇ ಜೈವಿಕ ಇಂಧನ. ಈ ಜೈವಿಕ ಇಂಧನವನ್ನು ಸಿಂಪಲ್ ಸ್ಟೆಪ್ಸ್ ಆಗಿ ನಾವು ನಮ್ಮ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿಬಿಟ್ಟು ಅದನ್ನ ನಾವು ನಮ್ಮಲ್ಲೇ ಉತ್ಪಾದನೆ ಮಾಡಬಹುದು. ಜೈವಿಕ ಇಂಧನ ಅಂತ ಹೇಳ್ತೀವಿ ಸರ್. ಹಾಗಿದ್ರೆ ಈ ಇಂಧನ ನೇರವಾಗಿ ವಾಹನಗಳಿಗೆ ಬಳಸಬಹುದು ಅಂತೀರಾ, ಅಥವಾ ಬಳಸಿದ್ರೆ ಯಾವ ಪ್ರಮಾಣದಲ್ಲಿ ಬಳಸಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಸರ್? ಇದನ್ನ ಆಕ್ಚುಲಿ ನಾವು ಡೀಸೆಲ್ ಇಂಜಿನ್ಗಳಿಗೆ ಬಳಸಬಹುದು ಸರ್. ನೇರವಾಗಿ ಬಳಸೋದಕ್ಕಿಂತ ಮುಂಚೆ ಇದರಲ್ಲಿ ನಾವು ಬ್ಲೆಂಡಿಂಗ್ ಅಂತ ಅಂತೀವಿ ಸರ್. ಬ್ಲೆಂಡಿಂಗ್ ಅಂತ ಅಂದ್ರೆ ಮಿಶ್ರಣ ಅಂತೇಳಿ. ಅಂದ್ರೆ ಈಗ 80% ಡೀಸೆಲ್, 20% ಬಯೋಡೀಸೆಲ್. ಇಲ್ಲಿ ಏನ್ ಬಯೋಡೀಸೆಲ್ ಅಂದ್ರೆ ನಾವು ಅಖಾದ್ಯ ತೈಲಗಳಿಂದ ಏನು ಬಯೋಡೀಸೆಲ್ ಪ್ರೊಡ್ಯೂಸ್ ಮಾಡ್ತೀವಲ್ಲ ಸರ್, ಇದನ್ನ ಅಂದ್ರೆ 10 ಲೀಟರ್ ನಾವು ಡೀಸೆಲ್ ತಗೊಂಡ್ರೆ 8 ಲೀಟರ್ ಡೀಸೆಲ್, 2 ಲೀಟರ್ ಬಯೋಡೀಸೆಲ್. ಅಂದ್ರೆ ಈ ಮಿಶ್ರಣದಲ್ಲಿ ನಾವು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಮ್ಮ ಕಾಲೇಜ್ ಬಸ್ಸು ಸಹ ಇದರಲ್ಲಿ ನಾವು ಓಡಿಸಿದ್ದೇವೆ ಸರ್, ರನ್ ಮಾಡಿದ್ದೇವೆ. ಮುಂಚೆ ಇದು KSRTCಯಲ್ಲಿ ಎಲ್ಲ ರನ್ ಮಾಡ್ತಾ ಇದ್ವಿ ಸರ್. ಬ್ಲೆಂಡಿಂಗ್ 10%, 20% ಅಂತೆಲ್ಲ ಇದೆ ಸರ್. ಇದನ್ನ B10 ಮತ್ತೆ B20 ಅಂತ ಅಂತಾರೆ. ಕೆಲವೆಲ್ಲ ಆಕ್ಚುಲಿ ಗೌರ್ಮೆಂಟ್ ಇಂದನೂ ಆರ್ಡರ್ ಆಗಿದೆ ಸರ್. ಗೌರ್ಮೆಂಟ್ ಏನ್ ಅಂಗ ಸಂಸ್ಥೆಗಳು ಇದಾವಲ್ಲ, ಜಿಲ್ಲಾ ಪಂಚಾಯತಿ ಆಫೀಸು ಅಲ್ಲೆಲ್ಲ, ಅಲ್ಲೆಲ್ಲ ವಾಹನಗಳಿಗೂ ಈ ತರ ಒಂದು ಇದು ಮಾಡಿರಿ ಅಂತ ಹೇಳಿ. ಬಟ್ ಇದು ಅದು ನಡೀತಾ ಇದೆ ಸರ್. ಬಟ್ ಆ ಮಟ್ಟಿಗೆ ಎಲ್ಲ ಇನ್ನೂ ರೀಚ್ ಆಗಿಲ್ಲ. ಅದನ್ನು ರೀಚ್ ಆದ್ರೆ ನಮಗೆ ಎಲ್ಲ ಸೆಂಟರ್ಗಳಿಗೆ ಅನುದಾನ ಚೆನ್ನಾಗಿ ಆಗ್ತದೆ ಸರ್. ಅಂದ್ರೆ ಇದು ಮಿಶ್ರಣ ಮಾಡಿ ಬಳಸಬೇಕಾ ಸರ್? ನೇರವಾಗಿ ಡೀಸೆಲ್ ನ ಬಳಸಲಿಕ್ಕೆ ಆಗಲ್ವಾ? ಬಯೋಡೀಸೆಲ್ ನೇರವಾಗಿ ಬಳಸಬಹುದು ಸರ್. ಬಟ್ ಏನಂತಂದ್ರೆ ಸ್ವಲ್ಪ ಮಾರ್ಪಾಡು ಮಾಡ್ಕೋಬೇಕಾಗ್ತದೆ. ಬಟ್ ರನ್ ಮಾಡ್ತಿರೋದ್ರಲ್ಲಿ ಈ ನಾವು ಪೂರ್ತಿ ಅವಲಂಬನೆ ಹೊರ ದೇಶಗಳಿಂದ ಆಗೋದಕ್ಕಿಂತ ಇದ್ರ ಜೊತೆಗೆ ನಮ್ಮ B20 ಮತ್ತೆ 80% ಡೀಸೆಲ್ ನ ಮಿಶ್ರಣ ಮಾಡಿ ನಾವು ಬಳಸೋದ್ರಿಂದ ನಮ್ಮ ರೈತರಿಗೂ ಒಂದು ಅನುಕೂಲ ಆಗ್ತದೆ, ಜೊತೆಗೆ ಹಸಿರು ಕ್ರಾಂತಿನೂ ಆಗ್ತದೆ ಸರ್. ಅದರಿಂದ ನಮ್ಮ ಪರಿಸರಕ್ಕೂ ಅನುಕೂಲ ಆಗ್ತದೆ. ಆಮೇಲೆ ಇದು ಒಂಥರ ರೆವಿನ್ಯೂ ಜನರೇಷನ್ ಸರ್ ರೈತರಿಗೆ. ಅವರು ಈ ಹೊಲದಲ್ಲಿ ಏನ್ ದಡ್ಡುಗಳು ಇರ್ತವಲ್ಲ ಸರ್ ಸುತ್ತಲ, ಅಲ್ಲಿ ಅವರು ಈ ಗಿಡಗಳನ್ನೆಲ್ಲ ಹಾಕೊಂಡು ಬೆಳೆಸಬಹುದು. ಅದರಿಂದ ನಮಗೆ ಪರಿಸರಕ್ಕೂ ಅನುಕೂಲ, ಜೊತೆಗೆ ಅವರು ಸ್ವಾವಲಂಬಿಯಾಗಿ ಜೀವನ ನಡೆಸ್ಕೋಬಹುದು. ಈ ಸುತ್ತ ಬದುಕಿನ ಮೇಲೆ ಈ ತರ ಸಸಿಗಳ ನಾಟಿ ಮಾಡಬಹುದು ಅಂತಂದ್ರೆ ಯಾವ್ಯಾವ ಸಸಿಗಳನ್ನ ನಾಟಿ ಮಾಡಿದ್ರೆ ಇವರಿಗೆ ಈ ಬೀಜಗಳು ದೊರೀತಾವ ಅಂತಾರೆ? ಸರ್, ನಮ್ಮಲ್ಲಿ ಈಗ ಹೊಂಗೆ ಜಟ್ರೋಪ, ಆಮೇಲೆ ನೀಮ್ ಸೀಡ್, ಅದೇ ಬೇವಿನ, ಆಮೇಲೆ ಕಾರಂಜ ಅಂತ ಬರ್ತದೆ ಸರ್, ಇವೆಲ್ಲವೂ ನಾವು ಇದು ಮಾಡಬಹುದು. ನಾವು ಇವೆಲ್ಲವೂ ಇದನ್ನ ನಾವು ಸಸ್ಯಗಳನ್ನ ನಾವು ಫಾರೆಸ್ಟ್ ಆಫೀಸ್ ಇದು ವತಿಯಿಂದ, ಜೊತೆಗೆ ನಮ್ಮ ಸೆಂಟ್ರಲ್ಲೂ ಕೆಲವು ಇದು ಸಸ್ಯಗಳೆಲ್ಲ ಇದಾವೆ ಸರ್. ಅದರಿಂದ ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸುಮಾರು ಇಂಥ ಸಸ್ಯಗಳನ್ನೆಲ್ಲ ಹಾಕಿದೀವಿ. ನಮ್ಮ ಹೊಂಗೆ, ಆಮೇಲೆ ಜಟ್ರೋಪ ಇವೆಲ್ಲ ಇದಾವೆ ಸರ್ ಅಲ್ಲಿ ನಮಗೆ. ಅದೇ ಅದು ಒಂಥರ ಹೆಂಗಂದ್ರೆ ಪರಿಸರಕ್ಕೂ ಅನುಕೂಲವಾಗಿರ್ತದೆ, ಆಮೇಲೆ ತುಂಬಾ ನೆರಳು ಸರ್ ಚೆನ್ನಾಗಿ ಕೊಡ್ತದೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಗಳು ಅದರಲ್ಲಿ ಕೆಳಗಡೆ ಕೂತ್ಕೊಂಡು ಪಾಠ ಪ್ರವಚನ ಎಲ್ಲ ಸ್ವಲ್ಪ ಸ್ಟಡೀಸ್ ಮಾಡೋದೆಲ್ಲ ಅದ್ರ ಮಾಡ್ತಾರೆ. ಸುಮ್ಮನೆ ಪರಿಸರ ಒಂಥರ ಇದು ತಂಪಾಗಿ ಇರ್ತದೆ ಸರ್. ಸರ್ ಸುನೀಲ್ ಕುಮಾರ್ ಸರ್, ಈಗ ಬರೀ ಬೀಜಗಳು ಹೇಳಿದ್ರಲ್ಲ ಸರ್, ಹೊಂಗೆ ಬೀಜ, ಜಟ್ರೋಪ, ಬೇವಿನ ಬೀಜ, ಕಾರಂಜ ಬೀಜ, ಇವುಗಳಿಂದನೇ ನಾವು ಈ ಇಂಧನ ಉತ್ಪಾದಿಸಬಹುದಾ ಅಥವಾ ಏನು ಬೇರೆ ಯಾವ್ದಾದ್ರು ಒಂದು ಎಣ್ಣೆಯಿಂದ ಸಹ ಉತ್ಪಾದಿಸಲಿಕ್ಕೆ ಅವಕಾಶ ಇದೆ? ಹೊಂಗೆ, ಬೇವು, ಇಪ್ಪೆ, ಸಿಮರೂಪ, ಜತ್ರೋಪ, ಸುರವನ್ನೆ, ನಾಗಸಂಪಿಗೆ, ಹತ್ತಿ ಕಾಳು ಬೀಜ, ಈ ರೀತಿ ಸುಮಾರು 150 ಜಾತಿಯ ಸಸ್ಯ ಮರದ ಬೀಜಗಳಿಂದನೂ ಎಣ್ಣೆ ತಯಾರು ಮಾಡಿ ನಾವು ಡೀಸೆಲ್ ಆಗಿ ಪರಿವರ್ತನೆ ಮಾಡಬಹುದು. ಅದನ್ನ ನಾವು ಕ್ರಶ್ ಮಾಡಿ ಎಣ್ಣೆ ತೆಗೆಯೋದನ್ನ ಕಡಿಮೆ ವೆಚ್ಚ ಮಾಡಬೇಕು ಅನ್ನೋದಾದ್ರೆ, ಹೋಟ್ಲುಗಳಲ್ಲಿ ಉಳಿದು ಇರುವಂತಹ ಕರಿದು ಉಳಿದಿರುವಂತಹ ಎಣ್ಣೆಯಿಂದಲೂ ನಾವು ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಡೀಸೆಲ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಎಣ್ಣೆಯಿಂದ ಉತ್ಪಾದನೆ ಮಾಡಬಹುದು, ಆ ಎಣ್ಣೆಯನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಯಾಕಪ್ಪ ಅಂದ್ರೆ ನಾವು ಈ ಅಕಾದ್ಯ ತೈಲ ಬೀಜಗಳಲ್ಲಿ ಕೇವಲ 85% ಬರಬಹುದು ಜೈವಿಕ ಇಂಧನ. ಅದೇ ಕರಿದು ಉಳಿದಿರುವ ಎಣ್ಣೆಯಲ್ಲಿ ನಮಗೆ ಕೆಮಿಕಲ್ ಪರ್ಸೆಂಟೇಜ್ ಆಗ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ, ಉತ್ಪಾದನೆ ಆದಾಯನೂ ಜಾಸ್ತಿ. 90% ವರೆಗೂ ನಮಗೆ ಜೈವಿಕ ಇಂಧನ ಈ ಅಕಾದ್ಯ ತೈಲ ಆದಂತಹ ಇದರಿಂದ ಸಿಗುತ್ತೆ ನಮ್ಗೆ, ಅದು ಕರಿದ ಎಣ್ಣೆ. ಅದು ಸುಲಭವಾಗಿ ನೇರವಾಗಿ ಎಣ್ಣೆನೇ ಸಿಗೋದ್ರಿಂದ ನಾವು ಕ್ರಶಿಂಗ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಅವಾದ್ರೆ ಅಕ್ಕದ ತೈಲಗಳು ಕ್ರಶ್ ಮಾಡಿ ಮಿಷಿನ್ ನೋಡಿಸಿ ಕರೆಂಟ್ ಎಕ್ಸ್ಪೆನ್ಸ್, ಮ್ಯಾನ್ಯಲ್ ಎಕ್ಸ್ಪೆನ್ಸ್ ಎಲ್ಲಾನು ಬರುತ್ತೆ. ಅವೆಲ್ಲವುದನ್ನು ನಾವು ಇಲ್ಲಿ ಕಡಿಮೆ ಮಾಡಬಹುದು, ಅದು ಅದರಿಂದ ಅನುಕೂಲ ಆಗ್ತದೆ. ಸರ್, ಇಲ್ಲಿ ಏನಾಗ್ತದೆ ಅಂದ್ರೆ ಖಾದ್ಯ ತೈಲ ಅಂತ ಇರ್ತದಲ್ಲ ಸರ್, ಖಾದ್ಯ ತೈಲದಲ್ಲಿ ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಇವೆಲ್ಲ ಬೀಜಗಳಿಂದ ನಾವು ಎಣ್ಣೆ ತಯಾರು ಮಾಡ್ತೇವೆ ಸರ್. ಖಾದ್ಯ ತೈಲ ಅಂತಂದ್ರೆ ಮನುಷ್ಯರು ಅಂದ್ರೆ ಬಳಸುವಂತಹ ಆಹಾರಗಳು, ಇದನ್ನ ನಾವು ಯೂಸ್ ಮಾಡ್ತಾ ಹೋದಾಗ ಸ್ಕೇರ್ಸಿಟಿ ಕ್ರಿಯೇಟ್ ಆಗ್ತದೆ ಸರ್. ಆ ಕಾರಣಕ್ಕೆ ಅಖಾದ್ಯ ಈ ಪದ್ಧತಿ ಬೀಜಗಳಿಂದ ಇದರಿಂದ ನಾವು ಆಯಿಲ್ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಇಲ್ಲಿಗೆ ರೆವಿನ್ಯೂ ಜನರೇಟ್ ಆಗ್ತದೆ, ಮತ್ತೆ ಪರಿಸರಕ್ಕೂ ಅನುಕೂಲ ಆಗ್ತದೆ ಸರ್. ಇದು ಬರೀ ಡೀಸೆಲ್ ಮಾತ್ರ ಒಂದು ಪರ್ಯಾಯ ಅಂತ ಹೇಳ್ತಾರೆ ಅಥವಾ ಈ ನಾವು ಈ ಪೆಟ್ರೋಲ್ಗೆ ಏನ್ ಮಾಡ್ಬೇಕಾಗುತ್ತೆ ಸರ್? ಇದು ಬರೀ ಡೀಸೆಲ್ ಗಾದ್ರೆ ನಾವು ಈ ಒಂದು ಜೈವಿಕ ಡೀಸೆಲ್ ಹೊಂಗೆ ಅಕಾದ್ಯ ತೈಲ ಬೀಜಗಳಿಂದ ಉತ್ಪಾದನೆ ಮಾಡಿದ್ದಾಯ್ತು. ಪೆಟ್ರೋಲ್ ಈಗ ಆಲ್ರೆಡಿ ನಮ್ಮ ಎಲ್ಲಾ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಸಿಗ್ತಾ ಇರೋ ಪೆಟ್ರೋಲ್ ಎಲ್ಲಾನು ಎಥನಾಲ್ ಮಿಶ್ರಣ ಪೆಟ್ರೋಲ್. ಆದ್ರಿಂದ ನಾವು ಪೆಟ್ರೋಲ್ ಗೆ ಬದಲಾಗಿ ಎಥನಾಲ್ ಪ್ರಮಾಣವನ್ನು ಬಳಸಬಹುದು. ಈ ಜೈವಿಕ ಇಂಧನವನ್ನು ಡೀಸೆಲ್ ಗೆ ಪರ್ಯಾಯವಾಗಿ ನಾವು ಬಳಸಬಹುದು. ಈ ರೀತಿಯಾಗಿ ಜೈವಿಕ ಇಂಧನವನ್ನು ಡೀಸೆಲ್ ಗಾಗಿ, ಎಥನಾಲ್ ಅನ್ನು ಪೆಟ್ರೋಲ್ ಗಾಗಿ ಪರಿವರ್ತನೆ ಆಗಿ ಬಳಸಿಕೊಂಡು ನಮ್ಮ ಒಂದು ದೇಶೀಯ ಉತ್ಪನ್ನವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭವಾದಂತ ದಾರಿಯಾಗುತ್ತೆ. ನಮ್ಮ ದೇಶದ ಒಂದು ಆರ್ಥಿಕ ಕೊರತೆಯನ್ನು ನೀಗಿಸಬಹುದು. ಈ ರೀತಿಯಾಗಿ ನಮಗೆ ಅನುಕೂಲ ಆಗ್ತದೆ. ಯಾವಾಗ ಪ್ರಾರಂಭ ಆಯ್ತು ಸರ್ ನಿಮ್ ಕೇಂದ್ರ ಇದು? ಸರ್, ನಮ್ಮ ಕೇಂದ್ರ 2010 ಸ್ಟಾರ್ಟ್ ಆಗಿದೆ ಸರ್. ಆಕ್ಚುಲಿ 2009 ಅನುಮೋದನೆ ಥ್ರೂಔಟ್ ಕರ್ನಾಟಕದಲ್ಲಿ ಅಂದ್ರೆ ಭಾರತ ಸರ್ಕಾರದಿಂದ ಪ್ರಾರಂಭ ಆಯ್ತು ಸರ್. ಅಂದ್ರೆ ಇದನ್ನ ಇನಿಷಿಯೇಷನ್ ಸ್ಟಾರ್ಟ್ ಮಾಡಿಸಿದ್ದೆ APJ ಅಬ್ದುಲ್ ಕಲಾಂ ಅವರು. ಅದಾದ್ಮೇಲೆ 2010 KSBDP ಬೋರ್ಡ್ ಇಂದ ಶುರು ಆಯ್ತು ಸರ್. ಈಗ ಸುಮಾರು 30 ಜಿಲ್ಲೆಯಲ್ಲಿ ಇದು ಬಯೋಡೀಸೆಲ್ ರಿಸರ್ಚ್ ಇನ್ಫಾರ್ಮೇಶನ್ ಡೆಮಾನ್ಸ್ಟ್ರೇಷನ್ ಸೆಂಟರ್ ನಡೀತಿದೆ. ಇದನ್ನ ನಾವು ಶಾರ್ಟ್ ಅಲ್ಲಿ BRIDC ಅಂತ ಅಂತೀವಿ ಸರ್. ಇದು ಸುಮಾರು ಈಗ ನಮ್ಮ ಕರ್ನಾಟಕದಲ್ಲಿ 32 ಡಿಸ್ಟಿಕ್ ಅಲ್ಲಿ ನಡೀತಾ ಇದೆ. ಅದರಲ್ಲಿ ನಮ್ಮ ಡಿಸ್ಟಿಕ್ ಒಂದು. ಇಲ್ಲಿ ನಾವು ತುಂಬಾ ಇವು ರೈತರಿಗೆ, ಆಮೇಲೆ ಸ್ಟೂಡೆಂಟ್ಸ್ಗಳಿಗೆ, ಸಂಶೋಧನೆಗಾಗಿ ಯಾರಾದ್ರೂ ರಿಸರ್ಚ್ ಸ್ಟೂಡೆಂಟ್ಸ್ ಬಂದ್ರೆ, ಜೊತೆಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರೇ ಬಂದ್ರು ಸಹ ಅವರಿಗೆ ಮಾಹಿತಿ ಜೊತೆಗೆ ರಿಸರ್ಚ್ ಅಂದ್ರೆ ಪ್ರಾತ್ಯಕ್ಷಿಕ ಮಾಡಿಸಿ ಕೇಂದ್ರ ಆಗಿ ನಾವು ಅದನ್ನ ಎಲ್ಲಾದು ಹೇಳ್ಕೊಡ್ತಾ ಇದೀವಿ. ಜೊತೆಗೆ ನಾವು ಸಹಕಾರಿ ಸಂಘಗಳು ಬರ್ತಾರೆ ಸರ್, NGO ಜೊತೆಗೆ ಅವ್ರಿಗೂ ಸಹ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಜೈವಿಕ ಇಂಧನ ಕೇಂದ್ರಗಳು ಅಷ್ಟೇ ಅಲ್ಲದೆ ಜೈವಿಕ ಉದ್ಯಾನವನಗಳನ್ನು ಸಮೇತ ಮಾಡಿದ್ದಾರೆ. ಮತ್ತೆ ಕ್ಲೋನಲ್ ಆರ್ಚರ್ಡ್ ಅಂತೇಳಿ ನಮ್ಮ ಸಸಿ ಉತ್ತಮವಾದಂತಹ ಇಳುವರಿ ಬರುವಂತಹ ಸಸ್ಯಗಳನ್ನು ನಾಟಿ ಮಾಡಿಬಿಟ್ಟು, ಕ್ರಾಸ್ ಕಟಿಂಗ್ ಮಾಡಿಬಿಟ್ಟು ಯಾವ ಸಸ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಸಿಗುತ್ತೆ ಅಂತ ಸಸ್ಯಗಳನ್ನು ಕ್ಲೋನಲ್ ಆರ್ಚರ್ಗಳಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಅದನ್ನ ಸಸಿಯನ್ನು ಬೆಳೆಸಿ ನಮ್ಮ ಕೇಂದ್ರಗಳಿಗೆ ಅಥವಾ ಆಯಾ ಜಿಲ್ಲೆಗಳಿರುವಂತಹ ವಾತಾವರಣಕ್ಕೆ ವೇಸ್ಟ್ ಲ್ಯಾಂಡ್ಸ್ ಅಲ್ಲಿ ಇಂಥವನ್ನು ಬೆಳೆಸಿ ಅಂತೇಳಿ ನಮ್ಮ ಫಾರೆಸ್ಟ್ ಇಲಾಖೆಯ ಮುಖಾಂತರನು ನಮ್ಮ ಕೇಂದ್ರಗಳ ಮುಖಾಂತರ ಪ್ರೋತ್ಸಾಹ ಮಾಡಿ ಹೆಚ್ಚು ಇಳುವರಿ ಬರುವಂತಹ ಸಸ್ಯಗಳನ್ನು ನಾಟಿ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದೆ. ಅಂದ್ರೆ ಇದೊಂದು ಉದ್ಯಾನವನ ಉದ್ಯಾನವನ ಶಿವಮೊಗ್ಗದಲ್ಲಿ ಇದೆ, ತಿಂತಿಣಿ ಪಾರ್ಕ್ ಅಂತ ಇದೆ, ಗುಲ್ಬರ್ಗ ತಿಂತಿಣಿ ಅಂತ ಹೇಳಿ ಸುಮಾರು 2-3 ಕೇಂದ್ರಗಳಲ್ಲಿ ಇಂತ ಕ್ಲೋನಲ್ ಆಚಾರ್ಯಗಳು ಉದ್ಯಾನವನಗಳು ಸಮೇತ ಮಾಡಿದ್ದಾರೆ. ಅಲ್ಲಿ ಹೆಚ್ಚು ಬೀಜಗಳು ನಮಗೆ ಸಿಗ್ತಾ ಇರೋದು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಕಡಿಮೆ ಇದೆ. ಆದ್ರಿಂದ ನಮಗೆ ಬೇಕಾದಂತ ಬೀಜಗಳನ್ನ ನಾವು ಉತ್ಪಾದನೆ ಮಾಡ್ಬೇಕಂದ್ರೆ ನಮ್ದೇ ಆದಂತ ಉದ್ಯಾನವನ ಇದ್ರೆ ಅಲ್ಲಿಂದ ಸಿಗುವಂತ ಇಂದ ಬೀಜಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ನಾವೇ ಎಣ್ಣೆಯನ್ನು ತಯಾರು ಮಾಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ, ಮತ್ತೆ ಅದರ ವೆಚ್ಚನೂ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಧನ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯವರು ಸಹಾಯಧನವನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸರ್, ಈಗ ಇದ್ರದ ಒಂದು ಕೇಂದ್ರಗಳ ಮೇಲ್ವಿಚಾರಣೆ ಯಾರು ಮಾಡ್ತಾರ ಸರ್? ನಮ್ಮ ಕರ್ನಾಟಕದಲ್ಲಿ ಜೈವಿಕ ಇಂಧನದೊಂದು KSBDP ಬೋರ್ಡಿನ ಅಧ್ಯಕ್ಷರು ಈಗಿರೋ ಅಧ್ಯಕ್ಷರು ಎಸ್ ಸಿ ಸುಧೀಂದ್ರ ಅವರು ಅಂತ ಸರ್, ಅವರು ಕಂಪ್ಲೀಟ್ ಆಗಿ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ, ಜೊತೆಗೆ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಬಿಟ್ಟು ಆಕ್ಟಿವಿಟೀಸ್ಗೆ ಎಲ್ಲದಕ್ಕೂ ನಮಗೆ ಉತ್ತೇಜನ ಮಾಡ್ತಾ ಇದ್ದಾರೆ. ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಎಲ್ ಶಿವಶಂಕರ್ ಅವರು ಇದ್ದಾರೆ, ಆಮೇಲೆ ಯೋಜನಾ ಸಲಹೆಗಾರರಾದ ದಯಾನಂದ್ ಸರ್ ಇದ್ದಾರೆ. ಇವ್ ಎಲ್ಲರೂ ಒಂದು ಟೀಮ್ ಇದೆ ಸರ್, ಆಲ್ ಓವರ್ 32 ಡಿಸ್ಟಿಕ್ ಅಲ್ಲೂ ಇವರು ಎಲ್ಲದನ್ನು ಮಾಹಿತಿ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಆಕ್ಟಿವಿಟೀಸ್ಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಪ್ರತಿ 6 ತಿಂಗಳಿಗೆ ಒಂದ್ಸಲ ಪ್ರೋಗ್ರೆಸ್ ಮೀಟಿಂಗ್ ಅಂತ ನಡೀತದೆ ಸರ್, ಬೆಂಗಳೂರಲ್ಲಿ ನಡೀತದೆ. ಅಲ್ಲಿ ಎಲ್ಲಾ ಕೋಆರ್ಡಿನೇಟರ್ಸ್, ಡಿಸ್ಟಿಕ್ ವೈಸ್ ಕೋಆರ್ಡಿನೇಟರ್ಸ್ ಬಂದ್ಬಿಟ್ಟು ಅವರ ಡಿಸ್ಟಿಕ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಡೆದಿದೆ ಅದನ್ನೆಲ್ಲದನ್ನು ಅಲ್ಲಿ ಬ್ರೀಫ್ ಮಾಡ್ಬಿಟ್ಟು ಅವರು ಹೋಗ್ತಾರೆ ಸರ್. ಅಲ್ಲಿ ಈ ಕೇಂದ್ರಗಳು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಏನಾದರೂ ಸಹಕಾರ ಅನುದಾನ ಈ ತರ ಮಾಡ್ತಾವ ಸರ್? ಕೊಡ್ತಾ ಇದೆ ಸರ್. ನಮಗೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಸುಮಾರು 1 ಲಕ್ಷದ ಹತ್ರ ಅನುದಾನ ಸಿಗ್ತಾ ಇದೆ, ಆಮೇಲೆ ವರ್ಷಕ್ಕೆ 380,000 ತನಕ ನಮಗೆ ಅನುದಾನ ಸಿಗ್ತಾ ಇದೆ ಸರ್. ಆ ಅನುದಾನದಲ್ಲಿ ನಾವು ಸ್ಯಾಲ್ರಿ ಜೊತೆಗೆ ಇಂಥ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಈಗ ಸ್ವಸಹಾಯ ಸಂಘಗಳಿಗೆ ಇವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಬಯೋಡೀಸೆಲ್ ಅಂತಂದ್ರೇನು, ಅದರ ಉಪಯೋಗಗಳು ಅಂದ್ರೇನು, ಅದರ ಜೊತೆಗೆ ರಿಸರ್ಚ್ ಆಕ್ಟಿವಿಟೀಸ್. ರಿಸರ್ಚ್ ಆಕ್ಟಿವಿಟೀಸ್ ಅಲ್ಲಿ ಕೆಲವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲಿಗೆ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಆಮೇಲೆ ಎಂಟೆಕ್ ಸ್ಟೂಡೆಂಟ್ಸ್ ಅಥವಾ PhD ಸ್ಟೂಡೆಂಟ್ಸ್ಗೆ ಇಲ್ಲಿ ಬಯೋಡೀಸೆಲ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅದ್ರ ಪರ್ಫಾರ್ಮೆನ್ಸ್ ಹೆಂಗಿರ್ತದೆ ಅಂತೇಳಿ ಒಂದು ಇಂಜಿನಿಗೆ ಹಾಕ್ಬಿಟ್ಟು ಅದರದ್ದು ಎಫಿಷಿಯನ್ಸಿ ಎಷ್ಟು ಸಿಗ್ತದೆ ಇದ್ರ ಬಗ್ಗೆ ಎಲ್ಲ ಅದು ನಾವು ಇದು ಮಾಡ್ತಾ ಇದೀವಿ. ಇದರಲ್ಲಿ ವಿಸ್ಕಾಸಿಟಿ ಟೆಸ್ಟ್ ಅಂತ ಬರ್ತದೆ, ಡೆನ್ಸಿಟಿ ಟೆಸ್ಟ್ ಅಂತ ಬರ್ತದೆ, ಫ್ಲಾಶ್ ಅಂಡ್ ಫೈರ್ ಪಾಯಿಂಟ್ ಅಂದ್ರೆ ಇವು ಪ್ರಾಪರ್ಟೀಸ್ ಆಫ್ ಫ್ಯೂಯಲ್ ಸರ್. ಯಾವುದೇ ಒಂದು ಫ್ಯೂಯಲ್ ನ ತಗೊಂಡ್ರೆ ಈ ಪ್ರಾಪರ್ಟೀಸ್ ನೆಲ್ಲ ಚೆಕ್ ಮಾಡ್ತೀವಿ. ಆ ಇದು ಚೆನ್ನಾಗಿತ್ತು ಅಂದ್ರೆ ಆ ಪ್ರಾಪರ್ಟಿ ಇದ್ರ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥ ಸರ್. ಸರ್ ಹೇಳ್ದಂಗೆ ವಿದ್ಯಾರ್ಥಿಗಳು, ಸ್ವಸಹಾಯ ಸಂಘಗಳು ಇವುಗಳಲ್ಲಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಮಾಡಿ ಇದ್ ಮಾಡ್ಲಿಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ರ ಸರ್? ಅವಕ್ಕೆ ಮುಖ್ಯವಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಯಿಂದ ಬರುವಂತಹ ಮಹಿಳೆಯರಾಗಿರ್ಬೋದು, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಾಗಿರ್ಬೋದು, ಅಥವಾ ಇಲ್ಲ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾರಂತ ವಾಹನ ಚಾಲಕ ಆಗಿರ್ಬೋದು, ಅಥವಾ ವೇಸ್ಟ್ ಕಲೆಕ್ಟರ್ಸ್ ಆಗಿರುವಂತ ಇವ್ರಿಗೂ ತರಬೇತಿಯನ್ನು ಕೊಡ್ತಾ ಇದಾರೆ. ಅವ್ರ ಜೊತೆಯಲ್ಲಿ ನಾವು ಸ್ವಯಂ ಸೇವಾ ಸಂಸ್ಥೆ ಮುಖಾಂತರ NGO ಒಂದಿದೆ, ಸ್ಪೀಚ್ NGO ಸ್ವಯಂ ಸೇವಾ ಸಂಸ್ಥೆ ಅಂತ, ಅವರ ಅಧೀನದಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ನಡೆದ ಸಮೇತ ನಾವು ಅವರನ್ನು ಭೇಟಿ ಮಾಡಿಬಿಟ್ಟು ನಮ್ಮ ಜೈವಿಕ ಇಂಧನದಿಂದ ಏನ್ ಅನುಕೂಲ ಇದೆ, ಯಾವ ರೀತಿ ಉತ್ಪಾದನೆ ಮಾಡಬಹುದು, ನಿಮಗೆ ಯಾವ ರೀತಿ ಇದರ ಲಾಭ ಸಿಗುತ್ತೆ, ವೇಸ್ಟ್ ಆಗಿ ಎಲ್ಲೋ ಬಿದ್ದು ಹಾಳಾಗ್ತಿರುವಂತ ಬೀಜಗಳನ್ನು ನೀವು ಸುಲಭವಾಗಿ ಸಂಗ್ರಹಣೆ ಮಾಡಿದ್ರೆ, ಅಂದ್ರೆ ಇದು ಬರುವಂತಹ ಬೀಜಗಳ ವೇಳೆ ಯಾವಾಗಿರುತ್ತೆ ಅಂದ್ರೆ ಇದು ಬೇಸಿಗೆ ಸಮಯದಲ್ಲಿ ಆಗಿರುತ್ತೆ, ಆ ಸಮಯದಲ್ಲಿ ರೈತರಿಗೆ ಯಾವುದೇ ರೀತಿಯಾದ ಕೆಲಸಗಳಿರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ಹೆಚ್ಚು ಸಂಗ್ರಹಣೆ ಮಾಡೋದ್ರಿಂದ ಸುಲಭವಾಗಿ ಹಬ್ಬ ಹರಿದಿನಗಳ ಸಂತೋಷದಿಂದ ಉಡುಂಬ್ರಮದಿಂದ ಮಾಡಬಹುದು. ಯಾಕಪ್ಪ ಅಂದ್ರೆ ಅವುಗಳ ಬೆಲೆ ಗಗನಕ್ಕೆ ಹೋಗಿದೆ. ಈಗ ನಮ್ಮ ಒಂದು ಬೇರೆ ರೈತರು ಬೆಳೆಯುವಂತ ಮೆಕ್ಕೆಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕೇವಲ ಇವತ್ತಿನ ದಿವಸ 25 ರೂಪಾಯಿ ಗಳಿದೆ, ಸೂರ್ಯಕಾಂತಿನೂ ಅಷ್ಟು 65-68 ಇದ್ದಿದ್ದು 60 ರೂಪಾಯಿ ಗಳಿದೆ. ಈ ರೀತಿಯಾಗಿ ಇಳಿತಾ ಇರುವಂತಹ ಸನ್ನಿವೇಶದಲ್ಲಿ ಈ ಅಕಾದ್ಯ ತೈಲ ಬೀಜಗಳು ಬೆಲೆ ಏರ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಇದರ ಸಂಗ್ರಹಣೆ ಕಡಿಮೆ ಇರೋದ್ರಿಂದ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾಗಾಗ್ಬಿಟ್ಟು ಹೆಚ್ಚು ಸಂಗ್ರಹಣೆ ಮಾಡೋದ್ರಿಂದ ಯಾವುದೇ ಒಂದು ಊರಲ್ಲಿ ಹೋದಿ ಗಣನೀಯವಾಗಿ ನಾವು ನೋಡಿದ್ರೆ ಕನಿಷ್ಠ 2-3 ಫ್ಯಾಮಿಲಿ ಇರುತ್ತೆ. ಸಂಗ್ರಹಣೆನೂ ಕಡಿಮೆ ಇದೆ, ಉತ್ಪಾದನೆನೂ ಕಡಿಮೆ ಇದೆ. ಆದ್ರಿಂದ ನಾವು ಪ್ರೋತ್ಸಾಹ ಮಾಡ್ಲಿಕ್ಕೆ ಯಾವುದೇ ವೇಸ್ಟ್ ಲ್ಯಾಂಡ್ ಆಗಿರ್ಬೋದು, ಶಾಲೆ ಮೈದಾನ ಆಗಿರ್ಬೋದು, ಗೋಮಾಳ ಆಗಿರ್ಬೋದು, ಅವುಗಳಲ್ಲಿ ನೀವು ಬದುಗಳಲ್ಲಿ ಪಂಚಾಯತಿ ಕಾರ್ಯಕ್ರಮಗಳ ಮೂಲಕ ಯೋಜನೆ ನಿವಾರಿಸಿಕೊಂಡು ಪಂಚಾಯತಿ ಅಧಿಕಾರಿ ಮುಖಾಂತರ ಸಸ್ಯಗಳನ್ನು ನಾಟಿ ಮಾಡಿ ಅದಕ್ಕೋಸ್ಕರ ಅವ್ರಿಗೆ ಫಂಡ್ ಅಂತಾನೆ ಬರುತ್ತೆ, 20-25% ಜೈವಿಕ ಇಂಧನ ಸಸ್ಯಗಳನ್ನು ನಾಟಿ ಮಾಡ್ಲಿಕ್ಕೆ. ಆ ಹಣದಿಂದಲೇ ಈ ವೇಸ್ಟ್ ಲ್ಯಾಂಡ್ ಅಲ್ಲಿ ಶಾಲಾ ಮೈದಾನ ಹಾಕಿ ಹೆಚ್ಚು ಪ್ರೋತ್ಸಾಹ ಮಾಡಿದ್ರೆ ನಾವು ಸುಲಭವಾಗಿ ಪ್ರತಿ ವರ್ಷ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಗಿಡಗಳನ್ನು ನಾಟಿ ಮಾಡಿದ್ರೆ ಅವು ತನ್ನಷ್ಟಕ್ಕೆ ತಾನು ಬೆಳೆದೋಗುತ್ತೆ. ಯಾಕಪ್ಪಂದ್ರೆ ಸುಮಾರು ಜೂನ್ ನಿಂದ ಸೆಪ್ಟೆಂಬರ್ ಅಕ್ಟೋಬರ್ಗೂ ಮಳೆ ನಿರಂತರವಾಗಿ ಬರ್ತಾನೆ ಇರುತ್ತೆ. ಒಮ್ಮೆ ನಾಟಿ ಮಾಡಿದ ಸಸ್ಯಗಳು 6 ಮಂತ್ಸ್ ಅವು ಫಿಕ್ಸ್ ಅಪ್ ಆಯ್ತಂದ್ರೆ ಆಟೋಮೆಟಿಕ್ ಬೆಳೀತದೆ. ಆಮೇಲೆ ಏನ್ ಸಮ್ಮರ್ ಅಲ್ಲಿ ನಾವು ಜಸ್ಟ್ ಒಂದು ವಾಟರ್ ಬಾಟಲ್ ಮುಖಾಂತರ ನೀರನ್ನು ಸ್ಪ್ರೇ ಮಾಡಿದ್ರು ಅಥವಾ ಒಂದು ಕಟ್ಟಿ ನೀರನ್ನು ಸಂಗ್ರಹಣೆ ಕಳ್ಕೊಟ್ರೆ ಅವು ಇನ್ನು ಹೆಚ್ಚಿನದಾಗಿ ಬೆಳೀತು, ಮರಗಳಾಗಿ ಎಮ್ಮರಗಳಾಗಿ ನಮಗೆ ಬೀಜಗಳು ಸಂಗ್ರಹ ಮಾಡಲಿಕ್ಕೆ ಸುಲಭವಾದಂತ ದಾರಿ ಆಗುತ್ತೆ. ಸರ್ ಸರ್ ಹೇಳ್ದಂಗೆ ಯಾವುದೇ ಒಂದು ಯೋಜನೆಗಳು ಯಶಸ್ವಿ ಆಗ್ಬೇಕಂದ್ರೆ ಈಗ ಹೇಳ್ದಂಗೆ ಪಂಚಾಯತಿ ವತಿಯಿಂದ ಇದು ಪರಿಸರ ದಿನಾಚರಣೆ ಇಂಥ ಸಂದರ್ಭಗಳಲ್ಲೆಲ್ಲ ಸಾಕಷ್ಟು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಮಾಡಬೇಕಾಗತ್ತೆ ನೀವು ಜನಗಳಿಗೆ. ಈಗ ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಪತ್ರಿಕೆಗಳ ಮುಖಾಂತರ ಆಗಿರ್ಬೋದು, ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಯಾವುದೋ ಸಭೆ ಸಮಾರಂಭಗಳಲ್ಲಿ ಬೇರೆ ಕೃಷಿ ಮೇಳಗಳಲ್ಲಿ ಈ ತರ ಒಂದು ಇದನ್ನ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಏನೇನು ಮಾಡ್ತೀರಾ ಸರ್? ಸರ್ ನಮ್ಮಲ್ಲಿ ಫಸ್ಟ್ ಏನಂತಂದ್ರೆ ಜಾಗೃತಿ ಕಾರ್ಯಕ್ರಮಗಳು ಅಂದ್ರೆ ಫಸ್ಟ್ ರೈತರಿಗೆ ತರಬೇತಿಗಳನ್ನು ಕೊಡ್ತೀವಿ ಸರ್. ಈಗ ನಾವು ರೈತರ ಹಳ್ಳಿಗಳಿಗೆ ಹೋಗ್ಬಿಟ್ಟು ಈ ಜೈವಿಕ ಇಂಧನದ ಬಗ್ಗೆ ಪ್ರಯೋಜನ, ಜೊತೆಗೆ ಸಸ್ಯ ನಾಟಿ ಹೇಗೆ ಮಾಡೋದು, ಆಮೇಲೆ ಅದ್ರ ಬಗ್ಗೆ ಉಪಯೋಗಗಳೇನು, 1 kg ಬೀಜಕ್ಕೆ ನಿಮಗೆ ಎಷ್ಟು ಅಮೌಂಟ್ ಅಂದ್ರೆ ಎಷ್ಟು ಸಹಾಯಧನ ಸಿಗ್ತದೆ, ಅದರ ಜೊತೆಗೆ ಇದರಲ್ಲಿ ನಿಮಗೆ ಏನ್ ಲಾಭ ಆಗ್ತದೆ, ಹೇಗೆ ನೀವು ಇದನ್ನ ಈ ನಮ್ಮ ಸೆಂಟ್ರಿಗೆ ತಲುಪಿಸಬಹುದು, ಈ ತರ ಎಲ್ಲದನ್ನು ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ. ಜೊತೆಗೆ ತೈಲ ಬೀಜ ನಾಟಿ ಸಂಸ್ಕರಣೆ ಕುರಿತು ಮಾರ್ಗದರ್ಶನವನ್ನು ನೀಡ್ತೀವಿ ಸರ್. ಆಮೇಲೆ ಈ ಬಳಸಿದ ಅಡಿಗೆ ಎಣ್ಣೆ ಸರ್, ಇದನ್ನ ಯೂಸ್ಡ್ ಕುಕ್ಕಿಂಗ್ ಆಯಿಲ್ ಅಂತ ಅಂತಾರೆ. ಈ ಯೂಸ್ಡ್ ಕುಕ್ಕಿಂಗ್ ಆಯಿಲ್ ನಮಗೆ ಈಗ ಆಕ್ಚುಲಿ ನೀವು ಹೇಳಬೇಕಂತಂದ್ರೆ ಸರ್, ಒಂದ್ಸಲ ಇದು ಯೂಸ್ಡ್ ಕುಕ್ಕಿಂಗ್ ಆಯಿಲ್ ನ ಬರ್ನ್ ಮಾಡಿದ್ಮೇಲೆ ಅದ್ರ ಸತ್ವ ಎಲ್ಲ ಕಳ್ಕೊಂಡಿರುತ್ತದೆ ಸರ್. ಅದನ್ನ ಆಮೇಲೆ ನಾವು ಅದನ್ನೇ ಕುಕ್ ಮಾಡ್ತಾ ಇದ್ರೆ ಇಟ್ ಈಸ್ ಅಡಲ್ಟ್ರೇಟ್ ಫುಡ್ ಅಂತ ಅಂತಾರೆ ಆಕ್ಚುಲಿ, ಅಡಲ್ಟ್ರೇಟ್ ಆಯಿಲ್ ಅದು. ಸೊ ಆ ಕಾರಣಕ್ಕೆ ಏನ್ ಮಾಡ್ತೇವೆ ನಾವು ಇಲ್ಲಿ ಕೆಲವು ಹೋಟೆಲ್ಸ್ ಅಲ್ಲಿ ಯೂಸ್ಡ್ ಕುಕ್ಕಿಂಗ್ ಆಯಿಲ್ ನ ನಾವು ಪರ್ಚೇಸ್ ಮಾಡಿಬಿಟ್ಟು ಅದನ್ನ ನಮ್ಮ ಇಲ್ಲಿ ಸೆಂಟ್ರಿಗೆ ತಗೊಂಡ್ ಬಂದು ಕೆಮಿಕಲ್ ರಿಯಾಕ್ಷನ್ಸ್ ಮಾಡಿ ಅಂದ್ರೆ NaOH ಎಲ್ಲ ಆಡ್ ಮಾಡಿ ಅದನ್ನ ನಾವು ಬಯೋಡೀಸೆಲ್ ಆಗಿ ಮಾರ್ಪಾಡು ಮಾಡ್ತೀವಿ ಸರ್. ಅದ್ರ ಬಗ್ಗೆನೂ ಅರಿವು ಇದು ಮಾಡ್ತೀವಿ. ಜೊತೆಗೆ ಈ ಬಯೋಡೀಸೆಲ್ ಹೇಗೆ ತಯಾರು ಮಾಡ್ತಾರೆ ಅದನ್ನು ಪ್ರಾತ್ಯಕ್ಷಿಕನೂ ಮಾಡಿ ತೋರಿಸ್ತಾ ಇದೀವಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ನಮ್ಮಲ್ಲಿ ಭೇಟಿ ನೀಡಿದೆ. ಶಾಲಾ ವಿದ್ಯಾರ್ಥಿಗಳು ಬರ್ತಾರೆ ಸರ್, ಆಮೇಲೆ ಡಿಗ್ರಿ ಸ್ಟೂಡೆಂಟ್ಸ್ ಬರ್ತಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ. ಇವೆಲ್ಲ ನಮ್ಮ ಸಂಸ್ಥೆ GMIT ಎಲ್ಲಿ ಇರುವ BRDCಗೆ ಬಂದ್ಬಿಟ್ಟು ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಏನ್ ನಡೀತದೆ, ಇನ್ಫಾರ್ಮೇಶನ್ ಏನ್ ಸಿಗ್ತದೆ ಎಲ್ಲದನ್ನು ಕಲೆಕ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಈ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಸರ್, ಅಲ್ಲಿ ಸಹ ನಾವು ಒಂದು ಕೃಷಿ ಇದರದ್ದು ಮೇಳದಲ್ಲಿ ನಾವು ಸ್ಟಾಲ್ ಎಲ್ಲ ಹಾಕಿದ್ವಿ ಸರ್. ಅಲ್ಲಿ ಏನು ಹೊರಗಡೆಯಿಂದ ಬಂದಿರೋ ಪ್ರವಾಸಿಗಳು ಆಗಿರ್ಬೋದು ಅಥವಾ ಮಠದ ಭಕ್ತರು ಆಗಿರ್ಬೋದು ಅವರೆಲ್ಲರೂ ಬಂದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಅದ್ರ ಬಗ್ಗೆ ಯಾವ ರೀತಿ ಏನ್ ಕಾರ್ಯಕ್ರಮಗಳು ಇರ್ತವೆ ಅದನ್ನೆಲ್ಲದು ಬಂದು ಅವರಿಂದ ನಾವು ನಂಬರ್ ಸಹ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೂ ನಾವು ಎಲ್ಲದು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸರ್. ಅಂದ್ರೆ ಈ ಜಾಗೃತಿ ಕಾರ್ಯಕ್ರಮಗಳು ರೈತರಿಗೆ ಆಗಿರ್ಬೋದು, ವಿದ್ಯಾರ್ಥಿಗಳು, ಮತ್ತೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ, ಸರ್ಕಾರದ ಇಲಾಖೆಗಳಲ್ಲಿ ಈ ತರ ಎಲ್ಲ ಕಡೆನೂ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಎಲ್ಲ ಕಾರ್ಯಕ್ರಮ ನಡೀತಾ ಇರೋದ್ರ ಜೊತೆಗೆ ಅವ್ರ ಬೀಜಗಳ ಮೌಲ್ಯಗಳನ್ನು ಹೆಚ್ಚಾಗಿ ಒತ್ತಾಗಿ ನಾವು ತಿಳಿಸ್ತಾ ಇದೀವಿ. ಹೌದು, ಯಾಕಪ್ಪ ಅಂದ್ರೆ ಆ ಬೀಜಗಳ ಮೌಲ್ಯ ಬಹಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಎಷ್ಟಿದೆ ಅಂತೇಳಿ. ಯಾಕಪ್ಪ ಅಂದ್ರೆ ನಮ್ಮ ಕಾಲೇಜು ಬಸ್ ಸ್ಟ್ಯಾಂಡ್ ನಿಂದ ಕನಿಷ್ಠ ಅಂದ್ರೆ 4 kilometers ಇದೆ. ನಮ್ಮ ಬಸ್ ಸ್ಟ್ಯಾಂಡ್ ಬಂದವರು ಕಾಲೇಜುಗಳು ಬೆಳೆ ಬರಬೇಕಂದ್ರೆ 100 rupees ಖರ್ಚು ಮಾಡ್ಬೇಕು. ಅಂತ ಸಂದರ್ಭದಲ್ಲಿ ಆ ಒಂದು ರೈತ ಮಹಿಳೆಯರಾಗಿರ್ಬೋದು ರೈತರು ನೇರವಾಗಿ ಸಿಗುವಂತ ಅಲ್ಲಿ ಕಸ್ಟಮರ್ಸ್ ಕೊಟ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಕೊಡೋದ್ರಿಂದ ಅವರಿಗೆ ಆಗ್ತಾ ಇರೋ ನಷ್ಟ ಏನು, ಕಮಿಷನ್ ಆಗಿರ್ಬೋದು, ಶೂಟ್ಗಳಲ್ಲಾಗಿರ್ಬೋದು, ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಇದನ್ನ ಅವ್ರಿಗೆ ಮನವರಿಕೆ ಮಾಡಿಬಿಟ್ಟು ನೀವು ನೇರವಾಗಿ ಕನಿಷ್ಠ ಒಂದು 5 quintals ಮೇಲೆ ಇದ್ರೆ ನಮಗೆ ಕರೆ ಮಾಡಿ, ನಾವೇ ಬಂದು ತಗೊಂಡು ಹೋಗ್ತೀವಿ. ಆಗ ಇವೆಲ್ಲ ನ್ಯೂನತೆಗಳು ತಪ್ಪುತ್ತವೆ ಅನ್ನೋ ಮಾಹಿತಿಯನ್ನು ಸವಿವರವಾಗಿ ಕೊಡ್ತಾ ಇದ್ದಾವೆ. ಆದ್ರೂ ಸಮೇತ ಕೆಲವರು ಬಂದು ನೇರವಾಗಿ ನಮ್ಮ ಕಾಲೇಜಿಗೆ ಕೊಡ್ತಾರೆ, ಕೆಲವರು ಇನ್ನೂ ಇಲ್ಲಿ ಬರದೇ ಇದ್ದಾಗ ಅವರು ನಾವು ಖರೀದ ಮಾರಾಟಗಾರ ಹತ್ರ ನಾವು ಖರೀದಿ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಕೇಂದ್ರಗಳಿಗೆ ಯಾರ್ಯಾರು ಭೇಟಿ ನೀಡಿದ್ರೆ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಅಂತೀರಾ ಸರ್? ಈ ಕೇಂದ್ರಕ್ಕೆ ನಮ್ಮಲ್ಲಿ ಈಗ ಆಲ್ರೆಡಿ ITI ವಿದ್ಯಾರ್ಥಿಗಳು ಬರ್ತಾ ಇದಾರೆ, ಡಿಪ್ಲೊಮಾ ಕಾಲೇಜ್ ವಿದ್ಯಾರ್ಥಿಗಳು ಬರ್ತದೆ, ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಹೈಸ್ಕೂಲ್ ನಲ್ಲಿ ಬರುವಂತ ಒಂದು ಶೈಕ್ಷಣಿಕ ಮಟ್ಟದಲ್ಲಿ ಇರುವಂತ ಬೋಧನೆ ಪಠ್ಯಕ್ರಮದಲ್ಲಿ ಸಿಲೆಬಸ್ ಇದೆ, ಅದು ಜೈವಿಕ ಇಂಧನ ಅಂತ SLC ಮಕ್ಕಳಿಗೆ. ಅಂತ ಮಕ್ಕಳನ್ನು ಒಂದು ಶೈಕ್ಷಣಿಕ ಪ್ರವಾಸ ಅಂತ ಹೇಳಿ ಎಲ್ಲ ನಮ್ಮ ಸುತ್ತಮುತ್ತಲಿರುವಂತಹ ಶಾಲೆಯ ಹೈಸ್ಕೂಲ್ ವಿದ್ಯಾರ್ಥಿಗಳು ಕರ್ಕೊಂಡ್ಬಂದು ಇದರ ಮಾಹಿತಿಯನ್ನು ತಗೊಳ್ತಾ ಇದ್ದಾರೆ, ಪ್ರತ್ಯಕ್ಷಿಕ ನೋಡ್ತಾ ಇದ್ದಾರೆ. ರೈತರು ಬರಬಹುದು ಸ್ವಯಂ ಸೇವಾ ಸಂಸ್ಥೆ, ಸಾರ್ವಜನಿಕರು, ಆಮೇಲೆ ತರಬೇತಿ ಸಿಬ್ಬಂದಿಗಳು ಇರ್ತಾರೆ ಸರ್, ತಾಂತ್ರಿಕ ಸಿಬ್ಬಂದಿಗಳು, ರಿಸರ್ಚ್ ಸ್ಟೂಡೆಂಟ್ಸ್, ಇವರೆಲ್ಲ ಭೇಟಿ ನೀಡಬಹುದು. ಕಸ ವಿಲೇವಾರಿ ಮಾಡುವಂತ ಮಹಿಳೆಯರಾಗಿರ್ಬೋದು, ಡ್ರೈವರ್ಸ್, ನಮ್ಮ ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಅಂಡರ್ ಬರುವಂತಹ ಎಲ್ಲಾ ಜಿಲ್ಲೆಗಳ ನಾವು ಡ್ರೈವರ್ಸ್ಗೆ ಪ್ರತಿನಿಧಿಯಾಗಿ ಒಂದ್ ಎರಡು ಮೂರು ದಿವಸ ತರಬೇತಿಯನ್ನು ಕೊಟ್ಟಿದ್ದೀವಿ. ಅವ್ರಿಗೆ ಯಾವ ರೀತಿ ಇದಾಗ್ತಾ ಇದೆ, ಇದನ್ನ ನೀವು ಬಳಸೋದ್ರಿಂದ ಏನ್ ಲಾಭ ಆಗ್ತಾ ಇದೆ, ಪರಿಸರ ಸ್ನೇಹಿ ಆದಂತ ಇಂಧನ ಮತ್ತು ಪರ್ಯಾಯ ಇಂಧನ ಆಗಿರೋದ್ರಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ಇದರಲ್ಲಿ ಉಗುಳುವಂತ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಹೈಡ್ರೋ ಕಾರ್ಬನ್ ಆಗಿರ್ಲಿ ಉಗುಳುವಂತ ಪ್ರಮಾಣ ಕಡಿಮೆ ಇರೋದ್ರಿಂದ ಜನ ಸ್ನೇಹಿ ಮತ್ತು ನವೀಕರಿಸಬಹುದಾದ ಇಂಧನ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಈಗ ಬಂದಂತ ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಬರೀ ಮಾಹಿತಿ ಮತ್ತು ತರಬೇತಿ ಮಾತ್ರ ನೀಡ್ತೀರಾ, ಏನಾದರೂ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಅನುಮತಿ ಕೊಡ್ತೀರಾ ಸರ್? ಕೆಲವು ಬಂದಂತ ವಿದ್ಯಾರ್ಥಿಗಳಿಗೆ ನಾವು ನಾಮಿನಲ್ ಫೀಸ್ ಅಂತ ತಗೊಂಡ್ಬಿಟ್ಟು ಅವ್ರಿಗೆ ಎಲ್ಲಾ ಒಂದು ತರಬೇತಿಗೆ ಬೇಕಂದ ಎಲ್ಲ ಟೆಸ್ಟ್ ಗಳನ್ನು ಮಾಡಿಬಿಟ್ಟು ಅವ್ರಿಗೂ ಪರಿಪಕ್ವವಾಗಿ ಹ್ಯಾಂಡ್ಸ್ ಟು ಹ್ಯಾಂಡ್ಸ್ ಅಂತ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಒಬ್ಬರಿಂದ ಒಬ್ಬರಿಗೆ ಕಲಿಕಾ ಪ್ರಕ್ರಿಯೆಯನ್ನು ಸಮೇತ ನಾವು ಮಾಡಿಸಿ ತೋರಿಸ್ತಾ ಇದ್ವಿ. ಒಬ್ಬೊಬ್ರು ಬೇರೆ ಬೇರೆ, ಈಗ ಆಲ್ರೆಡಿ ನಮಗೆ ಕಾಮನ್ ಆಗಿ ಎಣ್ಣೆ ಆಗಿರುವಂತಹ ಡೀಸೆಲ್ ಇದೆ, ಅಕಾದ ತೈಲಗಳಿಂದ ಬರುವಂತ ಡೀಸೆಲ್ ಇದೆ, ಆ ಅಕಾದ ತೈಲಗಳು ವೆರೈಟಿ ಆಫ್ ಸೀಡ್ಸ್ ಅನ್ನು ತಗೊಂಡ್ಬರ್ತಾರೆ. ಆ ವೆರೈಟಿ ಸೀಡ್ಸ್ ಇಂದ ಎಷ್ಟು ಪ್ರಮಾಣದಲ್ಲಿ ಡೀಸೆಲ್ ಬರ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬರ್ತಾ ಇದೆ, ಅದನ್ನು ನಾವು ಪರಿಪಕ್ವವಾಗಿ ಅವ್ರಿಗೆ ಒಂದು ಟೆಸ್ಟ್ ಲ್ಯಾಬ್ ಆಗಿ ಮಾಡಿಬಿಟ್ಟು ಇಷ್ಟಿಷ್ಟೇ ಪರ್ಸೆಂಟೇಜ್ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ತೋರಿಸ್ಕೊಡ್ತಾ ಇದೀವಿ. ರೈತರಾಗಿರ್ಬೋದು, ಮಹಿಳಾ ಗುಂಪುಗಳಾಗಿರ್ಬೋದು, ಯುವಕರಾಗಿರ್ಬೋದು, ವಿದ್ಯಾರ್ಥಿಗಳು, ತಾಂತ್ರಿಕ ಸಿಬ್ಬಂದಿ, ಉದ್ಯಮಿಗಳು, ಇವರೆಲ್ಲ ತರಬೇತಿ ಪಡ್ಕೊಳ್ತಾರೆ ಸರ್? ಸರ್, ನಮ್ಮಲ್ಲಿ ಎಲ್ಲ ಇವರೆಲ್ಲ ಬಂದಿದ್ದಾರೆ, ತರಬೇತಿ ತಗೊಂಡಿದ್ದಾರೆ. ಆಮೇಲೆ ನಾವೇ ಕೆಲವು ಹಳ್ಳಿಗಳಿಗೆ ಹೋಗಿ ತರಬೇತಿನೂ ಕೊಟ್ಟಿದ್ದೀವಿ ಸರ್. ಆಮೇಲೆ ರಿಸರ್ಚ್ ಕ್ಯಾರಿ ಔಟ್ ಮಾಡೋಕ್ಕೆ ನಮ್ಮಲ್ಲಿ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ದೀವಿ, ಜೊತೆಗೆ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಆಮೇಲೆ ಇದರ ಮಹತ್ವ ಏನು, ಆಮೇಲೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ನೀಮ್ ಸೀಡ್ಸ್ ಇವೆಲ್ಲ ಇದಾವಲ್ಲ ಸರ್, ಇವಕ್ಕೆ ಮೆಡಿಸಿನಲ್ ಬೆನಿಫಿಟ್ಸ್ ಬಹಳ ಇದಾವೆ. ಈಗ ನಾವು ಬರೀ ಬಯೋಡೀಸೆಲ್ ಅಂತಲ್ಲ, ಆಕ್ಚುಲಿ ನಮಗೆ ನೀಮ್ ಸೀಡ್ಸ್ ಇದು ಇದರಿಂದ ನಮಗೆ ಅದು ಆಕ್ಚುಲಿ ನಮಗೆ ನೀಮ್ ಸೀಡ್ಸ್ ಸಿಗೋದೇ ಇಲ್ಲ ಸರ್, ಅದು ಬಹಳ ಬೇಡಿಕೆ ಇದೆ. ಆಕ್ಚುಲಿ ಅದನ್ನ ಮೆಡಿಸಿನಲ್ ಬಹಳ ಪರ್ಪಸ್ ಯೂಸ್ ಮಾಡ್ತಾರೆ, ಇನ್ಸೆಕ್ಟಿಸೈಡ್ಸ್ ಆಗಿರ್ಬೋದು. ಆಮೇಲೆ ಈ ನಾವು ಏನ್ ಈ ಅಖಾದ್ಯ ತೈಲಗಳಿಂದ ಏನ್ ನಾವು ಇದನ್ನ ಎಣ್ಣೆ ತೆಗೆದ್ಮೇಲೆ ಏನ್ ಹಿಂಡಿ ಸಿಗುತ್ತಲ್ಲ ಸರ್, ಅದರಿಂದ ನಾವು ಇದು ಹೊಲದಲ್ಲೆಲ್ಲ ಇದು ಮಾಡ್ಕೊಂಡ್ಬಿಟ್ರೆ ನಮಗೆ ಅದು ಬಹಳ ಅನುಕೂಲ, ಪ್ಲಾಂಟೇಶನ್ ಇದಾಗ್ತದೆ. ಜೊತೆಗೆ ನಮಗೆ ಇಲ್ಲಿ ಕ್ರಶ್ ಮಾಡಿ ಎಲ್ಲ ಇದು ಮಾಡಿ ಅದ್ರದ್ದು ಎಷ್ಟು ಒಂದು ಕೆಜಿ ಇದು ಬೀಜ ತಗೊಂಬಂದ್ರೆ ಒಂದೊಂದು ಹೊಂಗೆ ಈಗ 35-40% ಈ ತರ ಅಂದ್ರೆ ಇಷ್ಟು ಪರ್ಸೆಂಟೇಜ್ ಅಲ್ಲಿ ನಮಗೆ ಎಣ್ಣೆ ಪ್ರೊಡ್ಯೂಸ್ ಮಾಡ್ಕೋಬಹುದು ಸರ್. ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಾವು ಪ್ರೊವೈಡ್ ಮಾಡಿದೀವಿ ಸರ್. ಎಣ್ಣೆ ಅಲ್ಲದಲ್ಲ ಇಂಡಿಯಿಂದಾನು ಸಾಕಷ್ಟು ಅನುಕೂಲ. ಆಮೇಲೆ ಇದ್ರದ್ದು ಬಯೋಡೀಸೆಲ್ ಬೈ ಪ್ರಾಡಕ್ಟ್ ಇದೆ ಸರ್, ಇದರಲ್ಲಿ ಬಯೋಡೀಸೆಲ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಗ್ಲಿಸರಿನ್ ಅಂತ ಬರ್ತದೆ ಸರ್. ಆ ಗ್ಲಿಸರಿನ್ ನಿಂದ ನಾವು ಫಿನೈಲ್ ಪ್ರೊಡ್ಯೂಸ್ ಮಾಡಬಹುದು, ಸೋಪ್ ಆಯಿಲ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಆಮೇಲೆ ಸೋಪ್ಸ್ ಇವನ್ನೆಲ್ಲವನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಸೊ ಇದು ಏನಂದ್ರೆ ಕೊನೆಗೆ ನಮಗೆ ಎಲ್ಲೂ ಕಸ ಕಸದಿಂದ ರಸ ಅಂತಾರಲ್ಲ ಸರ್, ಆತರ ಎಲ್ಲೂ ನಮಗೆ ಇದಾಗಿ ಕಸ ಏನು ಸಿಗದೇ ಇಲ್ಲ, ಎಲ್ಲಾ ಪ್ರಾಡಕ್ಟ್ಸ್ ನಮಗೆ ಎಲ್ಲಾ ಇದಕ್ಕೆ ಯೂಸ್ ಆಗೇ ಆಗ್ತದೆ. ಈಗ ಸಸ್ಯಜನ್ಯ ಮೂಲಗಳಿಂದ ಜಟ್ರೋಪ್ ಆಗಿರ್ಬೋದು, ಅಂಗೆ ಆಗಿರ್ಬೋದು, ಅಡಿಗೆ ಎಣ್ಣೆ ಅಂತಾನೆಲ್ಲ ಇದನ್ನ ಮಾಡಬಹುದು ಅಂತ ಹೇಳಿದ್ರೆ, ಈ ಪ್ರಾಣಿಜನ್ಯ ಮೂಲಗಳಿಂದ ಏನಾದರೂ ಉತ್ಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಹೌದು, ಪ್ರಾಣಿಜನ್ಯ ಮೂಲಗಳಿಂದನೂ ನಾವು ಯಥೇಚ್ಛವಾಗಿ ಎಣ್ಣೆಯನ್ನು ಮಾಡಬಹುದು. ಈಗ ಸಪೋಸ್ ನಾವು ಚಿಕನ್ ವೇಸ್ಟ್ ಅಂತ ಇರ್ಲಿ, ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇದೆ, ಅನಿಮಲ್ ವೇಸ್ಟ್ ಅಲ್ಲೂ ಫ್ಯಾಟ್ ಇರುತ್ತೆ. ಅಂದ್ರೆ ಯಾವುದೇ ಕೊಬ್ಬಿನಲ್ಲಿ ಆಯಿಲ್ ಅನ್ನು ಹೀಟ್ ಮಾಡಿದ್ರೆ ನಮಗೆ ಎಣ್ಣೆ ಬರುತ್ತೆ. ಇಟ್ ಮೀನ್ಸ್ ಟು ಸೇ ದಟ್ ಯಾವುದೇ ಎಣ್ಣೆಯನ್ನು ನಾವು ಸುಲಭವಾಗಿ ಜೈವಿಕ ಇಂಧನವಾಗಿ ಪರಿವರ್ತನೆ ಮಾಡಬಹುದು. ಯಾವುದೇ ಎಣ್ಣೆ ಆಗಿರ್ಬೋದು, ಕೊಬ್ಬಿನಿಂದ ಮಾಡಿರ್ಬೋದಾಗಿರ್ಬೋದು, ಪ್ರಸಸ್ಯ ಜನದಿಂದ ಪಡೆಯಬಹುದು ಆಗಿರ್ಬೋದು, ಯಾವ್ದಾದ್ರೂ ಎಣ್ಣೆ ಇದ್ರೆ ಅದಕ್ಕೆ ಕೆಮಿಕಲ್ FFA ಅನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಫ್ರೀ ಫ್ಯಾಟಿ ಆಸಿಡ್ ಅನ್ನು ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡಬೇಕು, ಆ ಒಂದು ಎಣ್ಣೆಗೆ ಅನುಗುಣವಾಗಿ ನಾವು ಮಿಶ್ರಣವನ್ನು ಮಾಡಿಬಿಟ್ಟು ಇಂಧನವನ್ನು ಸುಲಭವಾಗಿ ತಯಾರು ಮಾಡಬಹುದು. ಸರ್, ಯಾವ್ಯಾವ ಬೀಜಗಳಿಂದ ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಎಣ್ಣೆ ಬರುತ್ತೆ ಅಂತ ಹೇಳ್ತಾರೆ ಸರ್? ಅದು ನಾವು ಕಾರಂಜ ಒಂಗೆ ಬೀಜದಲ್ಲಿ 25-35% ವರೆಗೂ ಎಣ್ಣೆ ಬರುತ್ತೆ. ಇನ್ನು ಬೇವಿನ ಬೀಜದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ 10-12% ಮಾತ್ರ ಎಣ್ಣೆ ಬರುತ್ತೆ. ಆ ಬರುವಂತ ಎಣ್ಣೆ ಬೆಲೆ ಇವತ್ತು ನಾವೇ ನಮ್ಮ ಶಾಲೆಯ ಒಂದು ಸಿಬ್ಬಂದಿಗೆ 600 ರೂಪಾಯಿ ಲೀಟರ್ ಆಗಿ ನಾವು ಬೇರೆ ಕಡೆಯಿಂದ ತರಿಸ್ಕೊಂಡು ಕೊಟ್ಟಿದ್ವಿ. ಯಾವುದು ಬೇವಿನ ಎಣ್ಣೆ, ಯಾಕಪ್ಪ ಅಂದ್ರೆ ಅದು ಬೇವಿನ ಎಣ್ಣೆಗೆ ವಿಶೇಷವಾದಂತ ಗುಣ ಇದೆ, ಕ್ರಿಮಿನಾಶಕವಾಗಲಿ ಕೀಟನಾಶಕವಾಗಿ ಬಳಸೋದ್ರಿಂದ ಆ ಒಂದು ಬೆಲೆ ಯಾವುದೇ ಕೇಂದ್ರಗಳಿಂದ ನಮ್ಮಲ್ಲಿ ವಿತೌಟ್ ಅಡಲ್ಟ್ರೇಷನ್ ಸಿಗೋದ್ರಿಂದ ಅದರ ಬೆಲೆ ಜಾಸ್ತಿ ಇರುತ್ತೆ. ಅದರಿಂದ ಅದರ ಪರ್ಸೆಂಟೇಜ್ ಕಡಿಮೆ ಬರಬಹುದು. ಅದರಲ್ಲಿ ಬರುವಂತ ಹಿಂಡಿನೂ ಸಮೇತ ಬಹಳ ವ್ಯಾಲ್ಯೂಬಲ್, ಬೇವಿನ ಹಿಂಡಿಗೆ ಬಹಳ ಬೆಲೆ ಇದೆ. ನಮ್ಮಲ್ಲೇ ನಾವು ಕನಿಷ್ಠ ಅಂದ್ರೆ 28-35 ರೂಪಾಯಿವರೆಗೂ ಮಾರ್ತಾ ಇದ್ವಿ. ಇನ್ನು ಒಂಗೆ ಹಿಂಡಿನಾದ್ರೂ ಅಷ್ಟೇ, ಈ ಪ್ಲಾಂಟೇಶನ್ ಮಾಡುವಂತಹ ಒಂದು ರೈತರು ನಮಗೆ ನಿಮ್ಮಲ್ಲಿ ಯಾವುದೇ ರೀತಿ ಮಿಶ್ರಣ ಇರೋದಿಲ್ಲ ಅಂತೇಳಿ 2 ರೂಪಾಯಿ ಜಾಸ್ತಿ ಆಗ್ಲಿ ಸರ್, ನಿಮ್ಮಲ್ಲಿ ಇದ್ರೆ ಸ್ಟಾಕ್ ಇದ್ರೆ ಕೊಡಿ ಸರ್ ಅಂತೇಳಿ ನಮಗೆ ಅಡ್ವಾನ್ಸ್ ಲಿಸ್ಟ್ ಬರ್ಸಿ ಹೋಗ್ತಾರೆ. ಅದರಿಂದ ಮತ್ತೆ ಸೀಮಾರೂಬ ಅಂತ ಇದೆ ನಮ್ಮ ಕಾಲೇಜ್ ಮುಂದೆ, ಸಾಕಷ್ಟು ಸಸ್ಯಗಳನ್ನು ಹಾಕಿದೆ. ಅದು ಬರುವಂತ ಹಣ್ಣಿನಿಂದ ಜ್ಯೂಸ್ ಅನ್ನು ಮಾಡಬಹುದು, ಅದಕ್ಕೆ ಕ್ಯಾನ್ಸರ್ ಗುಣಪಡಿಸುವಂತ ಶಕ್ತಿನೂ ಇದೆ ಸೀಮಾರೂಬ ಅನ್ನೋ ಪ್ಲಾಂಟಿಂದ ಬರುವಂತ ಸಸ್ಯಗಳು. ಅದರಲ್ಲಿ ನಮಗೆ 25-40% ವರೆಗೂ ಬರ್ತದೆ. ಇನ್ನು ಜತ್ರೋಪ, ಅದರಿಂದ 30-45% ವರೆಗೂ ಜತ್ರೋಪ ಬರುತ್ತೆ. ಬಟ್ ನಮ್ಮ ಅಗ್ರಿಕಲ್ಚರ್ಗೆ ಅದು ಸೇಮ್ ಜತ್ರೋಪ ಅಂದ್ರೆ ಹೆಚ್ಚು ಸ್ವಲ್ಪ ನೀರನ್ನು ಅವಶ್ಯಕತೆ ಇದೆ. ಆದ್ರಿಂದ ಜತ್ರೋಪ ನಮ್ಮ ಸುತ್ತಮುತ್ತ ಕಡಿಮೆ ಇದೆ, ಒಂಗೆ ಬೇವು ಯಥೇಚ್ಛವಾಗಿರೋದ್ರಿಂದ ಅದನ್ನ ನಾವು ಆದಷ್ಟು ಕಲೆಕ್ಟ್ ಮಾಡಿ ಕೊಡ್ತಾ ಇದೀವಿ. ಈಗ ರಾಜ ಸರ್, ನಮ್ಮ ರೈತರು ನಾವು ಬೆಳಿಬೇಕಂತ ಆಸಕ್ತಿ ತೋರಿಸಿದ್ರೆ ಇದ್ರ ಮಾರ್ಕೆಟ್ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾರೆ. ಸಾಕಷ್ಟು ಅನುಕೂಲ ಆಗುತ್ತೆ ನಮ್ಮ ರೈತರು ಬೆಳೆದ್ರೆ, ಇದು ವೇಸ್ಟ್ ಲ್ಯಾಂಡ್ ಅಲ್ಲಿ ಬೆಳೆದ್ರು ಇದು ಸಾಕಷ್ಟು ಅನುಕೂಲ ಆಗುತ್ತೆ. ಆದ್ರೆ ಇದು ಮಾರ್ಕೆಟ್ ಹೆಂಗ್ ಮಾಡ್ಬೇಕು, ಎಲ್ಲಿ ಯಾರು ತಾಣ್ತಾರೆ ಅನ್ನೋದೊಂದು ಗೊಂದಲ ಇರುತ್ತೆ. ಇದಕ್ಕೆ ಏನ್ ಹೇಳ್ತೀರಾ ಸರ್? ನಾವು ಪ್ರತಿ ಹಳ್ಳಿಯಲ್ಲೂ ಹೋದಾಗೂ ಸಹ ಅವ್ರಿಗೆ ಅದೇ ಹೇಳ್ತಿದ್ವಿ ಸರ್, ಏನಂತಂದ್ರೆ ನಾವು ನೀವೇನು ಸೀಡ್ಸ್ ಪ್ರೊಡ್ಯೂಸ್ ಮಾಡ್ತೀರಾ, ಏನ್ ಗ್ರೋ ಮಾಡ್ತೀರಾ, ಇದು ಹೊಂಗೆ ಆಗಿರ್ಲಿ, ಸಿಮರುಬ ಆಗಿರ್ಲಿ, ಆಮೇಲೆ ಜಟ್ರೋಪ ಆಗಿರ್ಲಿ, ಕರಂಜ ಆಗಿರ್ಲಿ, ಇವೆಲ್ಲಾ ಬೀಜಗಳನ್ನ ನೀವು ನಿಮ್ಮ ಪಂಚಾಯತಿ ವತಿಯಿಂದ ನೀವೇ ಒಂದು ಸೆಂಟರ್ ಮಾಡ್ಕೊಳ್ಳಿ. ಆ ಬೀಜನ ಈ ಸೀಸನ್ ಅಲ್ಲಿ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾವೇ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ಹೊರೆ ಆಗದಂತೆ ನಮ್ ವೆಹಿಕಲ್ ನಾವೇ ತಗೊಂಡು ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬಿಡ್ತೀವಿ. ಅದಕ್ಕೆ ಈಗ ಅದಕ್ಕೆ ಮಿಡಲ್ ಮ್ಯಾನ್ ಯಾರು ಇರಲ್ಲ ಸರ್, ಮಧ್ಯವರ್ತಿ ಅನ್ನೋರು ಯಾರು ಬರಲ್ಲ. ಸೊ ಡೈರೆಕ್ಟ್ ಕಸ್ಟಮರ್ ಇಂದ ನಾವು ಅಂದ್ರೆ ರೈತರಿಂದ ನಾವು ಅದನ್ನ ಬೈ ಮಾಡ್ತೀವಿ. ಅವ್ರಿಗೆ ಏನ್ ಬೆನಿಫಿಟ್ ಸಿಗ್ಬೇಕು ಅದನ್ನ ಸರ್ಕಾರ ವತಿಯಿಂದ ಏನ್ ಸಿಗ್ತದೋ ಅದೇ, ಇದರಿಂದ ನಾವು ಪಾರದರ್ಶಕವಾಗಿ ಅವರಿಗೆ ನಾವು ಅದನ್ನ ಸಹಾಯ ಮಾಡ್ತೀವಿ ಸರ್. ಈಗ ಅಲ್ಲಿ ನಮ್ಮ ಒಂದ್ ಕೆಜಿಗೆ 20-30 ರೂಪಾಯಿ 40 ರೂಪಾಯಿ ತನಕ ನಮಗೆ ಗುಣಮಟ್ಟ ಅಂದ್ರೆ ಸರ್, ಈಗ ಬೀಜದಲ್ಲಿ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇದ್ರೆ, ಎಣ್ಣೆ ಅಂಶ ಅಲ್ಲ ಇದು ನೀರಿನ ಅಂಶ ಇರ್ತದೆ ಸರ್. ಕೆಲವು ಬೀಜಗಳು ನೀರಿನ ಅಂಶ ಅಂದ್ರೆ ಇನ್ನೂ ಮಾಯಿಶ್ಚರ್ ಇರ್ತದೆ ಸರ್. ಚೆನ್ನಾಗಿ ಒಣಗಿಸಿದ್ರೆ ಅದ್ರ ಬೆಲೆ ಚೆನ್ನಾಗಿ ಬರ್ತದೆ. ಅದ್ರದ್ದೇನಂದ್ರೆ ನೀವು ಹೇಳದಂಗೆ ಎಣ್ಣೆ ಅಂಶ ಚೆನ್ನಾಗಿರ್ತದೆ ಸರ್. ಹಸಿ ಇದ್ರೆ ಏನಾಗ್ತದೆ, ಎಣ್ಣೆ ಅಂಶ ನಿಮ್ಗೆ ಸಿಗಲ್ಲ. ಸೊ ಈ ಮಾಯಿಶ್ಚರ್ ಕಂಟೆಂಟ್ ಆಮೇಲೆ ಈ ಸೀಡ್ ಅಲ್ಲಿ ಏನು ಆಯಿಲ್ ಎಕ್ಸ್ಟ್ರಾಕ್ಷನ್ ಇಷ್ಟು ಅಮೌಂಟ್ ಅಲ್ಲಿ ಸಿಗ್ತದೆ ಅಂದ್ಬಿಟ್ಟು ಅದ್ರ ಡಿಪೆಂಡ್ ಕ್ವಾಲಿಟಿ ಆಫ್ ಸೀಡ್ ನೋಡ್ಬಿಟ್ಟು ರೇಟ್ ಫಿಕ್ಸ್ ಮಾಡಿ ಅವರಿಗೆ ಅದನ್ನ ಡೈರೆಕ್ಟ್ ಅವರಿಗೆ ನಾವು ಅದನ್ನ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ಸರ್. ಸರ್, ಬರೀ ಎಣ್ಣೆಯಿಂದಾನೇ ಜೈವಿಕ ಇಂಧನ ಉತ್ಪಾದಿಸಬಹುದು ಅಥವಾ ಬೇರೆ ಇನ್ನ ಯಾವ್ದ್ರಿಂದ? ಬೇರೆ ಆಲ್ರೆಡಿ ನಾವು ಹೇಳಿದ್ವಿ, ಇದರಿಂದ ಎಣ್ಣೆ ವೇಸ್ಟ್ ಕುಕಿಂಗ್ ಆಯಿಲ್ ಇಂದ ಮಾಡ್ತಾ ಇದ್ದೀವಿ, ಪ್ರಾಣಿಜನ್ಯ ಮೂಲಗಳ ಕೊಬ್ಬಿನಿಂದ ಮಾಡ್ತಾ ಇದ್ವಿ. ಅವನ್ನ ನಾವು ಸುಲಭವಾಗಿ ಸಂಗ್ರಹಣ ಮಾಡೋದ್ರಿಂದ ಹೋಟ್ಲಲ್ಲಿ ಸುಲಭವಾಗಿ ಸಿಗ್ತದೆ ಎಣ್ಣೆ. ಅವರಿಗೆ ನಾವು ಗಮನ ಹರಿಸಿಬಿಟ್ಟು ನಮ್ಮ ಕಾಲೇಜಲ್ಲಿ ಇಂತಹ ಕೇಂದ್ರ ಇದಾವೆ ಜೈವಿಕ ಇಂಧನ ಸಂಶೋಧನೆ, ನೀವು ಬೇರೆ ಯಾರಿಗೂ ಕೊಡಬೇಡಿ, ಅವ್ರು ಏನೋ ಅಡಲ್ಟ್ರೇಷನ್ ಮಾಡಿಬಿಟ್ಟು ಯಾವುದೋ ಒಂದು ರಸ್ತೆ ಬದಿಯಲ್ಲಿ ಇರುವಂತ ಅಂಗಡಿಗಳು ಕೊಟ್ಬಿಟ್ಟು ಆಹಾರ ಪದಾರ್ಥಗಳು ಇದ್ರಲ್ಲಿ ತಿನ್ನೋರಿಗೂ ಸಮೇತ ತೊಂದರೆ ಆಗುತ್ತೆ. ಅದಕ್ಕೆ ನೀವು ಅಲ್ಲಿ ಕೊಡಲೇಬೇಡಿ, ನಮಗೆ 2 ರೂಪಾಯಿ ಜಾಸ್ತಿನೇ ಕೊಡ್ತೀವಿ. ನಮಗೆ ಕೊಟ್ರೆ ನಾವು ಜೈವಿಕ ಇಂಧನ ಒಂದು ಉತ್ಪಾದನೆ ಮಾಡಿಬಿಟ್ಟು ರಾಷ್ಟ್ರದ ಏಳಿಗೆಗಾಗಿ ನಾವು ಪ್ರಯತ್ನ ಮಾಡ್ತೀವಿ. ನಮಗೆ ನಮ್ಮ ಇಂಧನದ ಕೊರತೆಯನ್ನು ನೀಗಿಸಲಿಕ್ಕೆ, ನಮ್ಮ ದೇಶದ ಶಕ್ತಿಯನ್ನು ಹೆಚ್ಚಲಿಕ್ಕೆ ಅನುಕೂಲ ಆಗುತ್ತೆ, ಇದು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೂ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಮನವರಿಕೆ ಮಾಡಿಬಿಟ್ಟು ಆ ಒಂದು ಕರಿದ ತ್ಯಾಜ್ಯ ಎಣ್ಣೆಗೆ ಒತ್ತನ್ನು ಕೊಡ್ತಾ ಇದ್ದೀವಿ. ನಾವು ಯಾವುದೇ ಆಯಿಲ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಸಹ ಹೊರ ದೇಶದಲ್ಲಿ ನಾವು ಡಾಲರ್ ವ್ಯಾಲ್ಯೂ ಅಲ್ಲಿ ನಾವು ಬೈ ಮಾಡಬೇಕಾಗ್ತದೆ, ಅಲ್ಲಿ ನಮ್ಮ ರೂಪಾಯಿ ಮೌಲ್ಯ ನಾವು ಇದಾಗ್ತದೆ. ಸೊ ಎಷ್ಟು ಬೇಡಿಕೆ ಇದೆ ಅಂತಂದಾಗ ನಾವು ಆ ಡಾಲರ್ ಮೌಲ್ಯದಲ್ಲಿ ಅದನ್ನ ಪರ್ಚೇಸ್ ಮಾಡಿಬಿಟ್ಟಾಗ ನಮ್ಮ ಕರೆನ್ಸಿ ವ್ಯಾಲ್ಯೂ ನಮಗೆ ಇದು ಜಾಸ್ತಿ ಆಗ್ತಾ ಹೋಗ್ತದೆ ಸರ್. ಆ ಕಾರಣಕ್ಕೋಸ್ಕರ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಈ ತರ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ ರೈತರು ಸ್ವಾವಲಂಬಿನಿ ಜೊತೆಗೆ ನಾವು ಒಂದು ಸಸ್ಟೈನಬಲ್ ಆಗ್ಬಿಟ್ಟು ಅದ್ರ ಜೊತೆಗೆ ಈ ಜೈವಿಕ ಇಂಧನ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಗ್ರೋತ್ ಗೆ ಅಟ್ಲೀಸ್ಟ್ ನಾವು ಆ ರೀಚ್ 100% ರೀಚ್ ಆಗದೆ ಇದ್ರೆ 20-30% ಆದ್ರೂ ನಾವು ಒಂದು ರೀಚ್ ಆಗೋಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದಾರೆ ಸರ್. ಸರ್, ಆಗಿದ್ರೆ ಇದಕ್ಕೇನಾದ್ರೂ ರಾಸಾಯನಿಕ ಬಳಸ್ತೀರಾ ಬಯೋಡೀಸೆಲ್ ತಯಾರಿಕೆ? ನಾವು ಬಯೋಡೀಸೆಲ್ ತಯಾರಿಕೆ ಮಾಡ್ಲಿಕ್ಕೆ ಸಿಂಪಲ್ ಆಗಿ ಮೆಥಾಕ್ಸೈಡ್ ಅನ್ನು ಮಾಡ್ತೀವಿ. ಮೆಥಾಕ್ಸೈಡ್ ಮಾಡ್ಲಿಕ್ಕೆ ನಾವು ಮೆಥನಾಲ್ ಯಾವ್ದಕ್ಕೆ ಡೀಸೆಲ್ಗೆ ಮೆಥನಾಲ್ ಆಗಿ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಕೆಟಲಿಸ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಿಬಿಟ್ಟು ನಾವು ಮೆಥನಾಲ್ ಅನ್ನು ಮಾಡಿಬಿಟ್ಟು ಸುಲಭವಾಗಿ ಅದರ FFA ಎಷ್ಟಿರುತ್ತೆ, ಯಾವುದೇ ಒಂದು ಎಣ್ಣೆ FFA ಡಿಫ್ರೆನ್ಸ್ ಇರುತ್ತೆ, ಆ FFAಗೆ ಅನುಗುಣವಾಗಿ ಈ ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡಿಬಿಟ್ಟು ಸುಲಭವಾಗಿ ಡೀಸೆಲ್ ಅನ್ನು ಉತ್ಪಾದನೆ ಮಾಡ್ತೀವಿ. ಈ ಒಂದು ರಿಯಾಕ್ಷನ್ ಟೈಮ್ ನಮಗೆ 1-1.5 ತಾಸು ಬೇಕು. ನಮ್ಮಲ್ಲಿ 50 ಲೀಟರ್ ಬ್ಯಾಚ್ ಇದೆ, 50 ಲೀಟರ್ ಬ್ಯಾಚ್ ಮಾಡಲಿಕ್ಕೆ ನಮಗೆ ಕನಿಷ್ಠ 1-3 ಡೇಸ್ ಬೇಕು. ಫಸ್ಟ್ ಡೇನಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಕೆಮಿಕಲ್ ರಿಯಾಕ್ಷನ್ ಎಲ್ಲ ಮಾಡಿಬಿಟ್ಟು 1-1.5 ತಾಸು ಮಾಡಿಬಿಟ್ಟು ಮೊದಲ 1/2 ಗಂಟೆಯಲ್ಲಿ ಶಾಂಪಲ್ ಅನ್ನು ತೆಗಿತೀವಿ. ಶಾಂಪಲ್ ಅನ್ನು ತೆಗೆದಾಗ ಅದು ಬೈಫರ್ಗೇಷನ್ ಆಗಿರುತ್ತೆ, ಬಯೋಡೀಸೆಲ್ ಮತ್ತೆ ಕೆಳಗಡೆ ಗ್ಲಿಸರಿನ್, ಆ ಗ್ಲಿಸರಿನ್ ಅನ್ನು ಬೇರ್ಪಡಿಸಿಬಿಟ್ಟು ಡೀಸೆಲ್ ಮಾತ್ರ ತಗೊಂಡ್ಬಿಟ್ಟು ಅದನ್ನ ವಾಷಿಂಗ್ ವೆಸೆಲ್ ಮಾಡ್ತೀವಿ. ಡೀಸೆಲ್ ಒಳಗಡೆ ಇರುವಂತಹ ಗ್ಲಿಸರಿನ್ ಸೆಟ್ಲಿಂಗ್ ಮಾಡ್ಲಿಕ್ಕೆ 1 ಡೇ ಬೇಕು, ಯಾಕಂದ್ರೆ ಸಂಪೂರ್ಣವಾಗಿ ಅದು ಡೌನ್ ಲೇಯರ್ ಅಲ್ಲಿ ಬಂದು ಸಂಗ್ರಹಣ ಆಗ್ಬೇಕು, ಯಾಕಂದ್ರೆ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ ಗ್ಲಿಸರಿನ್, ಡೀಸೆಲ್ ಎಲ್ಲ ಕಡಿಮೆ ಇರುತ್ತೆ, ಡೀಸೆಲ್ ಎಲ್ಲ ಮೇಲೆ ತೇಲಿರುತ್ತೆ, ಗ್ಲಿಸರಿನ್ ಎಲ್ಲ ಕೆಳಗಡೆ ಕೂರುತ್ತೆ. ಆ ತೇಲಿರುವಂತ ಡಿಸರಿನ್ ಬಣ್ಣನು ಬೇರೆ ಇರುತ್ತೆ, ಡೀಸೆಲ್ ಬಣ್ಣನು ಬೇರೆ ಇರುತ್ತೆ. ಆ ಬಣ್ಣವನ್ನು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾವು ವಿತ್ಡ್ರಾ ಮಾಡ್ಬಿಟ್ಟು ಡೀಸೆಲ್ ಅನ್ನು ಮಾತ್ರ ನಾವು ಸಪರೇಟ್ ಮಾಡ್ಬಿಟ್ಟು ವಾಷಿಂಗ್ ಮಾಡಿ ಅದನ್ನ ನಮ್ಮಲ್ಲಿ ಬರುವಂತ ಬೇರೆ ಬೇರೆ ಟೆಸ್ಟ್ಗಳನ್ನೆಲ್ಲ ಮಾಡಿಬಿಟ್ಟು ನಾವು ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾ ಇದೀವಿ. ನಮ್ಮ ಕಾಲೇಜಿನ ಬಸ್ಗಳಿಗೆ ಮೊದಲೆಲ್ಲ ಹಾಕಿ ಈಗಲೂ ಸಮೇತ ಅಲ್ಪ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಓಡಿಸ್ತಾ ಇದ್ದೀವಿ. ಟ್ರಾನ್ಸ್ ಎಸ್ಟ್ರಿಫಿಕೇಶನ್ ಪ್ರೋಸೆಸ್ ಅಂತ ಅಂತಾರೆ ಸರ್. ಇದು ನಮ್ಮ ಕಾಲೇಜ್ ಜನರೇಟರ್ಗೆ ಬಸ್ಗಳಿಗೆ ಈ ಬಯೋಡೀಸೆಲ್ ದಿನಾಚರಣೆಯಲ್ಲಿ ಖುದ್ದಾಗಿ ನಮ್ಮ ಪ್ರಾಂಶುಪಾಲರು ಜೊತೆಗೆ ಮತ್ತದ ಆಡಳಿತಾಧಿಕಾರಿಗಳು ಬಂದ್ಬಿಟ್ಟು ನಮ್ಮ ಸ್ಕೂಲ್ ಬಸ್ಸಸ್ ಕಾಲೇಜ್ ಬಸ್ಸಸ್ಗೆ ಇದನ್ನ ನಾವು ಪ್ರಾತ್ಯಕ್ಷಿಕವನ್ನು ಇದು ಮಾಡಿದೀವಿ. ಆಮೇಲೆ ಹಳ್ಳಿಯಲ್ಲಿ ಹೋಗಿ ಮೊನ್ನೆ ಸರ್ ವರ್ಲ್ಡ್ ಬಯೋಡೀಸೆಲ್ ಡೇ ಇದ್ದಾಗ ಹಳ್ಳಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಟ್ರ್ಯಾಕ್ಟರಿಗೂ ಹಾಕಿ ರನ್ ಮಾಡಿ ರೈತರಿಗೆ ಇದನ್ನ ಯಾವ ತರ ರನ್ ಆಗ್ತದೆ ಪ್ರಾತ್ಯಕ್ಷಿಕವಾಗಿ ತೋರಿಸಿದ್ದೀವಿ ಸರ್. ಇಂಜಿನ್ ರನ್ ಆಗಿದೆ. ಸೊ ಇದನ್ನೆಲ್ಲ ಅವರಿಗೆ ಅರಿವು ಮೂಡಿಸಿ ಬಂದಿದ್ದೀವಿ ಸರ್. ಮತ್ತೆ ಮುಖ್ಯವಾಗಿ ನಾವು ಪ್ರತಿ ವರ್ಷ ಜೈವಿಕ ಇಂಧನ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಡೀಸೆಲ್ ಉತ್ಪಾದನೆ ಮಾಡದಂತ ಈ ಒಂದು ರುಡಾಲ್ಫ್ ಡೀಸೆಲ್ ಅವರ ಹೆಸರಿನ ಹುಟ್ಟಿದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 10ರಂದು ನಾವು ಜೈವಿಕ ಇಂಧನ ದಿನಾಚರಣೆ ಆಚರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಪ್ರಾತ್ಯಕ್ಷಿಕವಾಗಿ ಸುತ್ತಮುತ್ತಲಿನ ಮಕ್ಕಳಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಅಥವಾ ದೂರದಲ್ಲಿರುವಂತಹ ಹಳ್ಳಿಯ ರೈತರಿಗೆ ಸಮೇತ ಗೊತ್ತಾಗಬೇಕು ಅಂತ ಹೇಳಿ ಲ್ಯಾಂಡ್ ಅಲ್ಲಿ ಸಮೇತ ಹೋಗ್ಬಿಟ್ಟು ಪ್ರತ್ಯಕ್ಷವಾಗಿ ವಾಹನಕ್ಕೆ ಹಾಕ್ಬಿಟ್ಟು ವಾಹನ ಟ್ರಾಕ್ಟರ್ ಆಗಿರ್ಬೋದು ಕಾರ್ ಡೀಸೆಲ್ ಕಾರ್ ಆಗಿರ್ಬೋದು ಅವ್ರಿಗೆ ಪ್ರತ್ಯಕ್ಷ ಹಾಕಿ ಚಾಲನೆ ಮಾಡಿಸಿ ಇದರಿಂದ ಓಡ್ತಾ ಇದೆ ಅನ್ನೋದನ್ನು ಸಮೇತ ತೋರಿಸ್ ಬರ್ತಾ ಇದೆ. ಇದರಿಂದ ಬರೇ ಇಂಧನ ಒಂದನೇ ಉತ್ಪನ್ನ ಮಾಡಬಹುದು, ಏನಾದ್ರೂ ಉಪ ಉತ್ಪನ್ನಗಳು ಯಾವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದರಲ್ಲಿ ಸುಮಾರು ತುಂಬಾ ಉಪ ಉತ್ಪನ್ನಗಳಿದೆ ಸರ್. ನಾನು ನಿಮಗೆ ಆಗ್ಲೇ ಮುಂಚೆ ಹೇಳದಂತೆ ಇದರಲ್ಲಿ ಮೇನ್ ಬರ್ದ್ಬಿಟ್ಟು ಗ್ಲಿಸರಿನ್ ಬರ್ತದೆ. ಆ ಗ್ಲಿಸರಿನ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಬಯೋಡೀಸೆಲ್. ಇದರ ಈ ಗ್ಲಿಸರಿಂದ ನಾವು ಸಾಬೂನು, ಶಾಂಪು, ಫಿನೈಲು, ಆಮೇಲೆ ಕೆಲವು ಔಷಧಿ ಕೆಲವನ್ನು ಇದು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಸರ್. ಸೊ ಇವೆಲ್ಲವೂ ಇವ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಹ್ಯಾಂಡ್ ವಾಶ್, ಸೋಪ್ ಪ್ರಾಡಕ್ಟ್ಸ್ ಎಲ್ಲ ಬರ್ತದಲ್ಲ ಸರ್, ಇದನ್ನೆಲ್ಲಾನು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಅದು ಡೀಸೆಲ್ ಮಾಡುವಾಗ ಬರುವಂತ ಉಪ ಉತ್ಪನ್ನ ಗ್ಲಿಸರಿನ್. ನಾವು ಎಣ್ಣೆಯನ್ನು ತಯಾರು ಮಾಡಬೇಕಂತ ಉಪ ಉತ್ಪನ್ನ ಮುಖ್ಯವಾಗಿ ರೈತರಿಗೆ ಅತ್ಯಗತ್ಯವಾಗಿ ಬೇಕಂತ ಗೊಬ್ಬರ. ಆ ಹಿಂಡಿ ಬಹಳಷ್ಟು ಬೇಡಿಕೆ ಇದೆ, ಅದಕ್ಕೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಅದು ಒಂದು ಉಪ ಉತ್ಪನ್ನ. ಅದಕ್ಕಿಂತ ಮುಂಚೆ ಸೀಡ್ಸ್ ಕೋಟಿಂಗ್ ಇರುತ್ತಲ್ಲ, ಇದು ಒಂಗೆ ಬೀಜ ಆಗಿರ್ಬೋದು, ಒಂಗೆ ಬೀಜದ ಮೇಲೆ ಇರೋ ಸಿಪ್ಪೆ ಸಮೇತ ಉರುವಲಾಗಿ ಬಳಸಬಹುದು. ಈ ರೀತಿಯಾಗಿ ಕಸದಿಂದ ರಸವನ್ನು ಮಾಡಿಬಿಟ್ಟು ಯಾವುದೇ ವೇಸ್ಟ್ ಇಲ್ದಲೆ ಈ ಒಂದು ಕಾರ್ಖಾನೆಯನ್ನು ಸುಲಭವಾಗಿ ನಡೆಸ್ಕೊಂಡು ಹೋದ್ರೆ ಲಾಭದಾಯಕವಾದಂತ ಕಾರ್ಖಾನೆಯಾಗಿ ನಾವು ಪರಿವರ್ತನೆ ಮಾಡಿಬಿಟ್ಟು ಲಾಭನು ಸಮೇತ ಮಾಡಬಹುದು. ಈಗ ನಮ್ಮ ಕೇಂದ್ರದಲ್ಲಿ ಲಾಭ ಸಹಿತವಾದಂತ ಈ ಒಂದು ಮಾಹಿತಿ ಕೇಂದ್ರವನ್ನು ಮಾಡ್ತಾ ಇದೀವಿ ಸರ್. ನಮ್ಮಲ್ಲೂ ಈಗ ಮೊನ್ನೆ ಹೊಸ ಇಂಜಿನ್ ತರಿಸಿದೀವಿ ಸರ್, ಮಿಷಿನ್ ತರಿಸಿದೀವಿ ಸರ್, 6 ಬೋಲ್ಟ್ ಇದಕ್ಕೆ ಎಕ್ಸ್ಟ್ರಾಕ್ಷನ್ ಮಿಷಿನ್. ಅದರಲ್ಲಿ ತುಂಬಾ ಈ ತರ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಅದರಲ್ಲಿ ಇಂಧನ ಯಾವ ತರ ಸುಮಾರು ಬಯೋ ಈಗ ಜಟ್ರೋಪ ಆಗಿರ್ಬೋದು, ಹೊಂಗೆ ಆಗಿರ್ಬೋದು, ಇದ್ರದ್ದೆಲ್ಲದನ್ನು ನಾವು ಬೀಜ ಎಕ್ಸ್ಟ್ರಾಕ್ಷನ್ ಮಾಡ್ಬಿಟ್ಟು ಆಯಿಲ್ ರೀ ಇದನ್ನ ಪ್ರೊಡ್ಯೂಸ್ ಮಾಡಿ ಅದನ್ನ ಟ್ರಾನ್ಸ್ ಎಸ್ಟ್ರಿಫಿಕೇಶನ್ ಮುಖಾಂತರ ಬಯೋಡೀಸೆಲ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಈ ಇಂಧನದಿಂದ ಏನಾದ್ರೂ ದೇಶಕ್ಕಾಗಿರ್ಬೋದು, ಪರಿಸರಕ್ಕಾಗಿರ್ಬೋದು, ಮುಖ್ಯವಾಗಿ ನಮ್ಮ ರೈತರಿಗೆ ಏನಾದ್ರೂ ಉಪಯೋಗ ಅಂತೀರ? ರೈತರಿಗೆ ಅತ್ಯಗತ್ಯವಾಗಿ ಬಹಳಷ್ಟು ಉಪಯೋಗ ಇದೆ ಸರ್. ಯಾಕಪ್ಪ ಅಂದ್ರೆ ಅವರಿಗೆ ಸಿಗ್ತಾ ಇರುವಂತಹ ಬೀಜ ಸಂಗ್ರಹಣೆ ಇದು ಬಿಡುವಿನ ವೇಳೆಯಲ್ಲಿ ಸಿಗುವಂತಹ ಒಂದು ಆದಾಯ. ಯಾಕಪ್ಪ ಅಂದ್ರೆ ರೈತರ ಚಟುವಟಿಕೆಗಳೆಲ್ಲವನ್ನೂ ಮುಗಿದೋಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಬೀಜಗಳ ಸಂಗ್ರಹಣೆ ಆಗೋದ್ರಿಂದ ಯಾವೊಬ್ಬ ರೈತರು ಸಮೇತ ಆಸಕ್ತಿ ಬರುವ ರೀತಿಯಲ್ಲಿ ನಾವು ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದೀವಿ. ಯಾಕಂದ್ರೆ ಬೇರೆ ಬೀಜಗಳ ನೀವು ಬೆಳೆಯುವಂತ ರೈತರ ಬೆಳೆಯುವಂತ ಬೀಜಗಳಿಗೆ ಬೆಲೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಹೆಚ್ಚು ಸಂಗ್ರಹಣೆ ಮಾಡೋದ್ರಿಂದ ಅವನ್ನೆಲ್ಲ ಬಿಟ್ಬಿಟ್ಟು ನೀವು ಈ ಒಂದು ಜೈವಿಕ ಸಸ್ಯಗಳನ್ನು ಬೆಳೆಸೋದ್ರಿಂದ ನಿಮ್ಮ ಹೊಲದ ಬದುಗಳಲ್ಲಾಗಿರ್ಬೋದು, ಕೆರೆಯ ಬದುಗಳಾಗಿರ್ಬೋದು, ಶಾಲಾ ಮೈದಾನಗಳಲ್ಲಿ ಮತ್ತು ವೇಸ್ಟ್ ಲ್ಯಾಂಡ್ ಅಲ್ಲಿ ಹಾಕೋದ್ರಿಂದ ಹೆಚ್ಚು ಲಾಭದಾಯಕವಾಗಿರುತ್ತೆ. ಅದು ರೈತರಿಗೆ ಆಗುವಂತ ಮುಖ್ಯವಾದ ಇಂಧನ. ಮತ್ತೆ ಪರಿಸರಕ್ಕೆ ಮುಖ್ಯವಾಗಿ 60-70% ವರೆಗೂ ಕಾರ್ಬನ್ ಪರ್ಸೆಂಟ್ ಆಗಿ ಉಳಿತಾಯ ಆಗುತ್ತೆ. ಅದರಲ್ಲಿ ಉಗುಳುವಂತ ಬೇರೆ ನಾವು ನಾರ್ಮಲ್ ಡೀಸೆಲ್ ಅಲ್ಲಿ ಇಂಧನ ಬರೀ ಕಾರ್ಬನ್ ಡೈಆಕ್ಸೈಡ್ ಇರುವಂತ ಇಂಧನ ಆಗುತ್ತೆ. ಈ ಜೈವಿಕ ಇಂಧನದಲ್ಲಿ ಇಂಜಿನ್ ಅನ್ನು ನಾವು ಮಾರ್ಪಾಡು ಮಾಡುವ ಅಗತ್ಯನೇ ಇಲ್ಲ. ಈಗ ಆಲ್ರೆಡಿ ಡೀಸೆಲ್ ಇಂಜಿನ್ಗಳನ್ನೇ ನಾವು ಬಯೋ ಡೀಸೆಲ್ ಮಿಶ್ರಣ ಮಾಡಿಬಿಟ್ಟು ಓಡಿಸ್ತಾ ಇದೆ. ಆವಾಗ ಅದರಲ್ಲಿ ಬರುವಂತ ವೇಸ್ಟ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಹೈಡ್ರೋಕಾರ್ಬನ್ಸ್ ಆಗಿರ್ಬೋದು, ಅವುಗಳ ಉಗುಳಿಕೆ ಪ್ರಮಾಣ ಸಮೇತ ಕಡಿಮೆ ಇರುತ್ತೆ. ಇನ್ನು ದೇಶಕ್ಕೆ ಇಂಪೋರ್ಟೆಡ್ ಆಗುವಂತಹ ಡೀಸೆಲ್ ಅವಲಂಬನೆ ಸಹಿತ ಕಡಿಮೆ ಆಗುತ್ತೆ. ಆಗ ಅವರಿಗೆ ಆರ್ಥಿಕವಾಗಿ ಪ್ರಬಲರಾಗ್ತಾರೆ, ನಮ್ಮ ದೇಶಕ್ಕೆ ಉದ್ಯೋಗ ಅವಕಾಶಗಳು ಹೆಚ್ಚಳ ಆಗ್ತದೆ. ನಾವು ಇಂಧನದ ಕೊರತೆಯನ್ನು ಈಗ ನಮ್ಮಲ್ಲಿ ಆಲ್ರೆಡಿ ನಮ್ಮ ದೇಶದಲ್ಲಿ 16-17% ಮಾತ್ರ ಉತ್ಪಾದನೆ ಮಾಡ್ತೇವೆ. ಉಳಿದಿರೋ 83-85% ವರೆಗೂ ಬೇರೆ ರಾಷ್ಟ್ರಗಳನ್ನು ಅವಲಂಬನೆ ಮಾಡ್ತೇವೆ. ಅದಕ್ಕೋಸ್ಕರ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತದೆ. ಯುದ್ಧನ ಹೋಗಲಾಡಿಸ್ತಿಕ್ಕೂ ಸಮೇತ ಇದು ಅನುಕೂಲ ಆಗುತ್ತೆ ಸರ್. ಸರ್, ಈಗ ಏನಾದ್ರೂ ನಮ್ಮ ರೈತರ ಆಸಕ್ತಿಯಿಂದ ನಾವು ಬೆಳೆಸಬೇಕಂತ ಹೊರಟ್ರೆ ಸರ್ಕಾರದಿಂದ ಏನಾದರೂ ಲಾಭ ಇದೆಯಾ ಸರ್? ಸರ್, ಸರ್ಕಾರದಿಂದ ರೈತರಿಗೆ ಇದರಲ್ಲಿ ನಾವು ಅವರಿಗೆ ಬೇಸಾಯಕ್ಕೆ ಕಡಿಮೆ ನೀರು ಬೇಕಾದ ಬಯೋಫ್ಯೂಯಲ್ ಬೆಳೆಗಳಿಂದ ಆದಾಯ, ಈಗ ಹೇಳಿದೆ ಸರ್ ಹೊಂಗೆ, ಜಟ್ರೋಪ, ಆಮೇಲೆ ಕಾರಂಜ ಇವೇನು ಸಸ್ಯಗಳು ಇರ್ತದಲ್ಲ ಸರ್, ಇವನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ನಮ್ಮ ಕೇಂದ್ರಕ್ಕೂ ಸಿಗ್ತದೆ, ಆಮೇಲೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದನೂ ನಾವು ಸಹಯೋಗದಲ್ಲಿ ಇದನ್ನ ಅವ್ರಿಗೆ ತಲುಪಿಸ್ತೀವಿ ಸರ್. ಜೊತೆಗೆ ಬರ ಪ್ರದೇಶಗಳಲ್ಲಿ ಬಳಸಬಹುದಾದ ಶಾಶ್ವತ ನಗದು ಬೆಳೆಗಳು ಸರ್, ನಾನು ಇವರು ಹೇಳದಂಗೆ ಆವಾಗಲೇ ಜೂನ್ ಜುಲೈನಲ್ಲಿ ಬೇಸಿಗೆ ಟೈಮಲ್ಲಿ ಇಂಥ ಬೆಳೆಗಳಾದವು, ಕಡಿಮೆ ನೀರು ಇದರದಲ್ಲೂ ಇವು ಬೆಳೆ ಬೆಳೆಯುತ್ತದೆ ಸರ್. ಆಮೇಲೆ ಇವಕ್ಕೆ ಬೀಜ ಎಣ್ಣೆ ಸ್ಥಿರ ಮಾರುಕಟ್ಟೆ ಸರ್, ವೇರಿ ಆಗಲ್ಲ ಸರ್. ಇದನ್ನ ನಾವು ಪ್ರತಿ ವರ್ಷ ಇದ್ರದ್ದು ರೇಟು ಬಹಳ ಕಮ್ಮಿ ಬರೋದು ಅಥವಾ ಏನಿದೆ ಇದು ಕಾನ್ಸ್ಟೆಂಟ್ ಆಗಿರ್ತದೆ, ಜೊತೆಗೆ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ ಸರ್. ಹಸಿರು ಶಕ್ತಿ ಜೈವಿಕ ಇಂಧನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇಬ್ಬರು ತಿಳಿಸಿಕೊಟ್ರೆ, ಇನ್ನು ನಮ್ಮ ರೈತರಿಗಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ಈ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ SGM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿತ್ರದುರ್ಗ, ಈ ಕ್ಯಾಂಪಸ್ ಅಲ್ಲಿ ನಮ್ದು ಬಯೋ ಎನರ್ಜಿ ರಿಸರ್ಚ್ ಇನ್ಫಾರ್ಮೇಶನ್ ಡೆಮಾನ್ಸ್ಟ್ರೇಷನ್ ಸೆಂಟರ್ ಅಂದ್ರೆ BRDC ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ ಸರ್, ಅಲ್ಲಿಗೆ ಬಂದ್ರೆ ನೀವು ಖುದ್ದಾಗಿ ಬಂದ್ಬಿಟ್ಟು ನಮ್ಮನ್ನು ಕಾಣಬಹುದು. ಜೊತೆಗೆ ಏನೇನು ಪ್ರಾತ್ಯಕ್ಷಿಕ ನಡೀತದೆ, ಏನೇನು ಮಾಹಿತಿ ಬೇಕು, ಬೀಜಗಳದಾಗಲಿ ಮಿಷಿನ್ದಾಗಿರ್ಲಿ ಅಥವಾ ರಿಸರ್ಚ್ ಆಕ್ಟಿವಿಟೀಸ್ದಾಗಲಿ, ಎಲ್ಲಾ ಮಾಹಿತಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಅದನ್ನು ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ, ಈಗ ಯಾರು ಒಬ್ರು ರೀಜನಲ್ ಸೆಂಟರ್ಸ್ ಇರ್ತಾರೆ, ನೋಡಲ್ ಆಫೀಸರ್ಸ್ ಇರ್ತಾರೆ, KSBDBL ಕಾಣಬೇಕಂದ್ರು ಸಹ ಅವ್ರಿಗೂ ನಾವು ಸಂಪರ್ಕ ಮಾಡಿ ಕೊಡ್ತೀವಿ ಸರ್. ನಿಮ್ ಫೋನ್ ನಂಬರ್ ಹೇಳಲಿಕ್ಕಾಗುತ್ತಾ ಸರ್? ನಮ್ಮ ಫೋನ್ ನಂಬರ್ 9882625454. ನನ್ನ ಹೆಸರು ರಾಜೇಶ್ ಅಂತ ಸರ್, ಡಾಕ್ಟರ್ ರಾಜೇಶ್ ಅಂತ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕೇಂದ್ರದ ಮುಖ್ಯ ಸಂಯೋಜಕರಾಗಿ ಸಮೇತ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ನಾವು ವೈಜ್ಞಾನಿಕ ಸಹಾಯಕರಾಗಿ ಆ ಕೇಂದ್ರದಲ್ಲಿ ನಿತ್ಯ ನಾವು ಬೆಳಗ್ಗೆ 10 ಮಧ್ಯಾಹ್ನ 1 ಗಂಟೆವರೆಗೂ ಮತ್ತೆ ಮಧ್ಯಾಹ್ನ 2:30-5 ಗಂಟೆವರೆಗೂ ಲಭ್ಯದಲ್ಲಿರ್ತೀವಿ. ನಮ್ಮ ಕಾಲೇಜಿನ ರಜಾ ದಿನಗಳಲ್ಲಿ ಬಿಟ್ಟು ಯಾವ ಸಂದರ್ಭದಲ್ಲೂ ಬಂದರೂ ಸಮೇತ ಅವ್ರಿಗೆ ನೇರವಾಗಿ ನಮ್ಮ ಒಂದು ಇಂಧನ ಉತ್ಪಾದನೆಯ ಪ್ರಾತ್ಯಕ್ಷಿಕೆಯನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀವಿ ಸರ್. ಅವ್ರು ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿ ನಮ್ಮಲ್ಲಿ ಬೀಜ ಇದಾವೆ ಬನ್ನಿ ಸರ್ ಅಂತ ಕರೆದ್ರು ಸಮೇತ ನಾವು ಅವ್ರಿಗೆ ನಮ್ಮ ಫೋನ್ ನಂಬರ್ ಅನ್ನು ಕೊಟ್ಟಿರ್ತೀವಿ. ಆ ನಮ್ಮ ಫೋನ್ ನಂಬರು 9964262943. ರೈತ ಬಂದವರೇ, ನಾನು ರಾಜೇಶ್ ಸರ್ ಹಾಗೂ ಸುನಿಲ್ ಕುಮಾರ್ ಸರ್ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ.